अरे अरे अरे अरे क्या कर रहा है? इधर इधर इधर, हम बोल रहे हैं तेरे बीजू का। पुतला बोल रहे? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से। नई वाली बात कहाँ, पर हम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, ठीक है भाई, मैं भी आज तो जैविक खेती शुरू करूँगा। माटी से प्रेम की परंपरा है परंपरागत खेती। ನಿಧನ ಸುದ್ದಿ. ವಿರಾಜಪೇಟೆ ತಾಲೂಕು ಕೆತಮಳ್ಳೂರು ಗ್ರಾಮದ ದಿವಂಗತ ಬಿಜಿ ವೆಂಕಪ್ಪನವರ ಪತ್ನಿ ಬಿವಿ ಸುಂದರಿ ಅವರು ಇಂದು ಮಧ್ಯಾಹ್ನ 2:30 ದೈವಾಧೀನರಾದರು. ಬಿವಿ ಸುಂದರಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಮೇಲೆ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027 0049. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ജാഗതിക താപമാനത്ത് ആയുള്ള ബദലാവണ ഇറകൊണ്ട് ഉസിരാടുവക്ക് ശുദ്ധഗാളി കിട്ടത്ത പരിസ്ഥിതി എന്ത് കണ്ടുണ്ട്. ഈ സമസ്യക്ക് പരിഹാര ആയിട്ട് പരിസര സംരക്ഷണം മാത് ഞങ്ങളുടെ എല്ലാടും ആദ്യ കർത്തവ്യ ആയിട്ടുണ്ട് എന്ന് ശാസക മണ്ടപ്പണ്ട അപ്പച്ചുരഞ്ജൻ എണ്ണിച്ചി. ജില്ലാഡളിത ജില്ലാ പഞ്ചായത്ത് കർണാടക രാജ്യ മാലിന്യ നിയന്ത്രണ മണ്ഡലിയുടെ കൊടുകു പ്രാദേശിക കച്ചേരി കൂടുന്നതൊക്കെ ബാര ബാര സർക്കാരി ഇലാഖര കൂട് കൂട്ടത്ത് മടിക്കേരി ഗാന്ധി പറമ്പിൽ നടന്ന വിശ്വ പരിസര ദിന പിന്ന ജില്ലാ മട്ടത്തര പരിസര ജാഗ്രതി ആന്തോളനക്ക് മൊഴിയിട്ട് തക്ക പറഞ്ഞ അവ മാനവങ്ക് ബതുക്കുവക്ക് ഉള്ള ഒരു ഭൂമിയുടെ നല്ല പരിസരത്തിന് കാത്തോത് ഞങ്ങളുടെ ജവാബ്ദാരി. ഇന്ധന ബളക്കന കമ്മി മാറ്റി പരിസര കൊത്ത സൈക്കിളിന് ബളസനക്ക പരിസര രക്ഷണ കൂട്ടക്ക് തടീര ആരോഗ്യത്തിനോ കാത്തോലൊന്ന് സലഹെ മാടിച്ചി. ಸರ್ಕಾರಿ ಜೂನಿಯರ್ ಕಾಲೇಜು ಪರಂಬಲು ಗಿಡ ನಟ್ಟಿದ ತಕ್ಕ ಪರಂದ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆಯ ಅಧ್ಯಕ್ಷಗಳನ್ನು ಶಾಂತಿಯಂಡ ರವಿ ಕುಶಾಲಪ್ಪ. ಪರಿಸರ ದಿನ ಅನ್ನುವುದು ಒಂದು ದಿನದ ಕಾರ್ಯಕ್ರಮ ಐತಿಪ್ಪಕ್ಕಾಗ ಪಶ್ಚಿಮಘಟ್ಟ ಮಾತ್ರ ಅಲ್ಲದೆ ರಾಜ್ಯದ ಎಲ್ಲ ಕಡೆ ಪರಿಸರ ಉಳಿತುವ ಮೇಲೆ ಜನರಲ್ಲಿ ಅರಿವಿಕೆ ಬೀಳುವ ಅವಶ್ಯಕತೆ ಉಂಟು ಎಂದು ಎಣಿಸಿ. ಕಾರ್ಯಕ್ರಮದ ಕೋಡಿಯಾಡಿದ ಜಿಲ್ಲಾಧಿಕಾರಿ ಡಾ ಸತೀಶ್, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ನಿರಂಜನ ಮೂರ್ತಿ ಪಿನ್ನ ಮುಖ್ಯಪಟ್ಟವು ತಕ್ಕ ಪರಂದಿತ್ತು. ಇಂದತ್ರ ಕಾಲತ್ತು ಪರಿಸರ ರಕ್ಷಣೆ ಅವಶ್ಯಕತೆ ಪಿನ್ನ ನಲ್ಲ ಪರಿಸರ ಕಾತೋ ಕೊಡ್ತುಂಡೆ ಕ್ರಮತ್ರ ಮೇದ ಅರಿಚಿಟ್ಟು ಕೊಡ್ತದೆ. ಬೈಯಂಜ ನಗರತ್ರ ಮುಖ್ಯ ರೋಡ್ ಕಾಲೆ ಒಂದೇ ಒಂದು ಭೂಮಿ ಇದರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನುವ ಘೋಷವಾಕ್ಯ ತೊಡೆ ಜಾತ ನಡೆದಿತ್ತು. ಪರಿಸರ ರಕ್ಷಣೆ ಮೇದ ಸಾರ್ವಜನಿಕರಿಗೆ ಅರಿವಿಕೆ ಕೊಡ್ತದೆ. ಬೈಯಂಜ ಜೂನಿಯರ್ ಕಾಲೇಜ್ ಸಭಾಬಾಳೆ ನಡೆದ ಕಾರ್ಯಕ್ರಮತ್ ಪರಿಸರ ದಿನತ್ರ ಮಾರಿಪತ್ತು ನಡೆತಿಂಜ ಪ್ರಬಂಧ ಪಿನ್ನ ಚಿತ್ರ ಬಿಡ್ತು ಪೈಪೋಟಿಲ್ ಗದ್ದೈಂಗಕ್ಕೆ ಮೊದ ಕೊಡ್ತದೆ. ಇದೇ ಪೋಲೆ ಪರಿಸರ ದಿನತ್ನ ಜಿಲ್ಲರ ಬಾರ ಬಾರ ಕಡೆ ಅರ್ಥೋಡೆ ನಡೆತನ ವರದಿಯಾಯಿತು. ಪುಣ್ಯಕ್ಷೇತ್ರ ಶ್ರೀ ತಲಕಾವೇರಿ ತಿರುಕೆಯಲ್ಲಿ ಮನಾರಪಡಿ ನಡೆತುವಂಗಾಯಿತು. ಇದೇ ಅಷ್ಟಾಂಗ ಮಜ್ಜನ ದಂಡಗಂಟರ ಮೇದ ಸಾರ್ವಜನಿಕಂಗಕ್ಕೆ ಪಿನ್ನ ಭಕ್ತಂಗಕ್ಕೆ ತಿರುಕೆಗೆ ಪ್ರವೇಶ ಇಪ್ಪಲ್ಲ ಎಂದು ತಿರುಕೆರ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಅರಿಚಿಟ್ಟಿತು. ಸರ್ಕಾರಿ ಜಮೀನಿನ ಒತ್ತುವರಿ ಮಾಡಿಂಡು ಕೃಷಿ ಮಾಡಿಂಡುಳ್ಳಿಂಗಕ್ಕೆ ಜಮೀನನ್ನು ಸಕ್ರಮ ಮಾಡಿದ್ದು ದಾಖಲೆ ಕೊಡುವ ಸಂಬಂಧ ಫಾರಂ 57 ಅಡಿಲಿ ಅರ್ಜಿ ಇಡುವಕ್ಕೆ ಇನ್ನೂ ಅವಕಾಶ ಕೊಡಪ್ಪ. ಈ ಮೇದ ಸರ್ಕಾರದಿಂದ ಬಾರೆ ಬೆರಿಯ ಆದೇಶ ಬಪ್ಪ ಅಂದು ಶಾಸಕ ಮಂಡಪಂಡ ಅಪ್ಪಚುರಂಜನ್ ನಣಿಚಿ. ಸೋಮರಪೇಟೆ ತಾಲೂಕು ಕಚೇರಿಯಲ್ಲಿ ನಡೆದ ಅಕ್ರಮ ಸಕ್ರಮ ಸಮಿತಿ ಸಭೆಯ ಕೊರವುಕಾರಿಕೆ ವಹಿಸಿಂಡ ತಕ್ಕ ಪರದ ಅವು ಅಕ್ರಮ ಜಮೀನನ್ನು ಸಕ್ರಮ ಮಾಡಿಯೋಕ್ಕೆ ಸರ್ಕಾರ ಈ ಮಿನ್ನ ಕೊಡ್ತಿಂಜ ಅವಕಾಶ ಹತ್ರ ಪ್ರಯೋಜನತ್ನ ಸುಮಾರು ರೈತಂಗ ಪಡೆದೋಕ ಆಯ್ತಿಂಜಲ. ಈ ವಿಷಯತನ ಕಂದಾಯ ಇಲಾಖೆಯ ಸಚಿವಂಗಡ ಅರಿವಿಕೆ ಕೊಂಡ ಬಂದ ಫಲ ಆಯ್ತು. ಸಮಯಾವಕಾಶತ್ನ ವಿಸ್ತರಣೆ ಮಾಡುವ ಭರವಸೆ ತಂದ ಸಚಿವಂಗ ಈ ಮೀದ ಅಧಿಕೃತ ಆದೇಶತ್ನ ಪೊರಡಿಸಿರುವುದಾಯ್ತು ಅರಿಚಿಟ್ಟಿದ್ದು ಅರಿಚಿಟ್ಟತ್ತು. ಮಿನ್ನಕ್ ತಕ್ಕ ಪರಂದ ಶಾಸಕಂಗ ಕುಶಾಲನಗರ ತಾಲೂಕಿಗೆ ಸಂಬಂಧಪಟ್ಟನಕ್ಕೆ 16 ಪಿನ್ನ ಸೋಮರಪೇಟೆ ತಾಲೂಕಿಗೆ ಸಂಬಂಧಪಟ್ಟನಕ್ಕೆ 45 ಒಟ್ಟು 61 ಅರ್ಜಿ ಅಕ್ರಮ ಸಕ್ರಮ ಸಮಿತಿಗೆ ಮಂಡನೆ ಆಯಿತು. ಕ್ರಮ ಪೋಲೆ ಉಳ್ಳ ಅರ್ಜಿನ ಪರಿಶೀಲನೆ ಮಾಡಿದ್ದು ಹಕ್ಕಪತ್ರ ಕೊಡಬೇಕು ಕ್ರಮ ಇರ್ತವ ಎಂದು ಎಣಿಸಿ. ಸಭೆಯಲ್ಲಿ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯ ಕಾರ್ಯದರ್ಶಿ ತಹಶೀಲ್ದಾರ್ ಗೋವಿಂದರಾಜು ಕೂಡಲಿಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್ತು. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನ ಪೋಲೆ ಜಿಲ್ಲೆಯ ಬೋರೆ ಬೋರೆ ಹಂತತ್ರ ನ್ಯಾಯಾಲಯ ಇದೇ 25 ರಾಷ್ಟೀಯ ಲೋಕ ಅದಾಲತ್ ನಡೆತುವ ಎಂದು ಪ್ರಧಾನ ಜಿಲ್ಲಾ ಪಿನ್ ಸೆಷನ್ಸ್ ನ್ಯಾಯಾಧೀಶಗಳನ್ನು ಭೀಮರಾವ್ ಲಗಮಪ್ಪ ಮಾಹಿತಿ ತಂತು. ಸುದ್ದಿಗೋಷ್ಠಿ ನಡೆತಿ ಮಾಹಿತಿ ತಂದ ಅವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಆದನಲ್ಲಿ ನಡೆತುವ ಈ ಲೋಕ ಅದಾಲತ್ಲ್ಲಿ ವ್ಯಾಜ್ಯಪೂರ್ವ ಪಿನ್ನ ನ್ಯಾಯಾಲಯದ ಬಾಕಿಯುಳ್ಳ ಪ್ರಕರಣತನ ರಾಜ್ಯ ಸಂತಾನತನ ಮೂಲಕ ಚುರುಕಲು ವಿಲೇವಾರಿ ಮಾಡುವ ಕ್ರಮ ಇಡ್ತವ. ಲೋಕ ಅದಾಲತ್ಲ್ಲಿ ಪೊರಬುವ ಆದೇಶತ್ರ ವಿರುದ್ದ ಏದೇ ತರತರ ಮೇಲ್ಮನೆ ಇಡುವ ಅವಕಾಶ ಇಪ್ಪಲ್ಲ ಎಂದು ನ್ಯಾಯಾಧೀಶಂಗ ಕೋವಿಡ್ ಕಾರಣದಿಂದಾಯಿತು ಕಕ್ಷಿದಾರಂಗಕ್ಕೆ ನ್ಯಾಯಾಲಯಕ್ಕೆ ಬಪ್ಪ ಕೈತ ಪೋಚಿಂಗಿ ಆನ್ಲೈನ್ ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲು ಎಂದು ಅರಿಚಿಟ್ಟಿತು. ಇಲ್ಲಿ ಬೈಟಿತ್ರ ಸುದ್ದಿ ಸಮಾಚಾರ ತಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827230018. ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿನ ಕೊಡಗು ಪ್ರಾದೇಶಿಕ ಕಚೇರಿ, ಅರಣ್ಯ ಇಲಾಖೆ ಕೊಡಗು ವೃತ್ತ, ರಾಷ್ಟೀಯ ಹಸಿರು ಪಡೆನ ಇಕೋ ಕ್ಲಬ್ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಹಂಗೆ ಜಿಲ್ಲಾ ಮಟ್ಟದ ಪರಿಸರ ಜಾಗೃತಿ ಆಂದೋಲನ ಇಂದು ನಡೆತು. ಈ ಹೊತ್ತಲ್ಲಿ ಮಡಿಕೇರಿ ಕ್ಷೇತ್ರ ಶಾಸಕರಾದ ಎಂಪಿ ಅಪ್ಪಚ್ಚುರಂಜನ್ ಅವರು ಮಾತಾಡಿ, ಜಾಗತಿಕ ತಾಪಮಾನ ಏರುಪೇರಿಂದ ಉಸಿರಾಡಿಕೆ ಶುದ್ದ ಗಾಳಿ ಸಿಗದಂತ ಪರಿಸ್ಥಿತಿ ಎದುರಾವುಟು, ಇಂಧನ ಬಳಕೆನ ಕಮ್ಮಿ ಮಾಡಿ ಸೈಕಲ್ ಬಳಕೆನ ರೂಢಿ ಮಾಡಿಕೊಂಡರೆ ಆರೋಗ್ಯನ ಕಾಪಾಡಿಕೊಳ್ಳಕ್ಕೆ, ಹಂಗೆ ಪರಿಸರನ ಕೂಡ ರಕ್ಷಣೆ ಮಾಡಕ್ಕಂತ ಹೇಳ್ದು. ಕೊಡಗು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಮಾತಾಡಿ, ವಿಶ್ವ ಪರಿಸರ ದಿನ ಪ್ರಯುಕ್ತ ಗಿಡ ನೆಡೆದರೊಟ್ಟಿಗೆ ಪರಿಸರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಜಿಲ್ಲಾಡಳಿತ ಕಡೆಯಿಂದ ಮಾಡಿಳು. ಗ್ರಾಮಾಂತರ ಪ್ರದೇಶಗಳಲ್ಲಿ ಹಂಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪರಿಸರದ ಅರಿವು ಮೂಡಿಸುವ ಕೆಲಸ ಆಯ್ತಾವುಟ್ಟು ಅಂತ ಹೇಳ್ದು. ಹಂಗೆ ಈ ಹೊತ್ತಲ್ಲಿ ಪರಿಸರ ಜಾಗೃತಿ ಜಾಥಾ ಮಡಿಕೇರಿ ಪೇಟೆನ ಮುಖ್ಯ ಬೀದಿಗಳಿಂದ ಹೊರಟು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಟ್ಟ ನಡೆತ. ಪರಿಸರ ದಿನಾಚರಣೆ ಪ್ರಯುಕ್ತ ಈ ಹಿಂದೆ ಏರ್ಪಾಟು ಮಾಡಿದ್ದ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳ ಪ್ರಬಂಧ ಚಿತ್ರಕಲಾ ಪೈಪೋಟಿಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರನ ಹಂಚಿದು. ಜಿಲ್ಲಾ ಪಂಚಾಯತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಗ್ರಾಮ ಪಂಚಾಯತಿ ಸಹಯೋಗಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ವನ ಮಹೋತ್ಸವ ಕಾರ್ಯಕ್ರಮ ಕೆ ಬಾಡಗ ಅಂಗನವಾಡಿ ಕೇಂದ್ರದಲ್ಲಿ ಜಿಲ್ಲಾ ಪಂಚಾಯತಿ ಸಿಒ ಬನ್ವರ್ ಸಿಂಗ್ ಮೀನಾ ಅವರು ಅವು ಗಿಡ ನೆಡೆದರೊಟ್ಟಿಗೆ ಚಾಲನೆ ಕೊಟ್ಟು, ಜಿಲ್ಲೆನ 800 ಅಂಗನವಾಡಿ ಕೇಂದ್ರಗಳಲ್ಲಿ ಗ್ರಾಮ ಪಂಚಾಯತಿ ಸಹಯೋಗದೊಟ್ಟಿಗೆ ಬೇರೆ ಬೇರೆ ರೀತಿಯ ಹಣ್ಣು ಗಿಡಗಳನ್ನ ನೆಟ್ಟಳುತ್ತ ಈ ಹೊತ್ತಲ್ಲಿ ತಿಳಿಸಿದರು. ಬೆಂಗಳೂರಲ್ಲಿ ನಡೆದ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟದ ಫೈನಲ್ ಫುಟ್ಬಾಲ್ ಮತ್ತು ಹಾಕಿ ಆಟಲಿ ಕೊಡಗು ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿಳು. ಕೂರ್ಕ್ ಬ್ಲಡ್ ಫೌಂಡೇಶನ್ ಕರ್ನಾಟಕ ಸಂಸ್ಥೆನ ಸುರುನ ವಾರ್ಷಿಕೋತ್ಸವದ ಪ್ರಯುಕ್ತ ಸ್ನೇಹಿತರ ಬಳಗ ಮಡಿಕೇರಿ ಇವರ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 8ರಂದು ಹೊತ್ತಾರೆ 9 ಗಂಟೆಯಿಂದ ಹಿಂಬತ್ತು 3 ಗಂಟೆ ಮುಟ್ಟ ಮಡಿಕೇರಿ ಬಾಲಭವನ ಸಭಾಬಡಿಲಿ ರಕ್ತದಾನ ಶಿಬಿರ ಏರ್ಪಾಟು ಮಾಡಿರುತ್ತ ಕೂರ್ಕ್ ಬ್ಲಡ್ ಫೌಂಡೇಶನ್ ಸಂಸ್ಥೆನ ಸ್ಥಾಪಕ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದರು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಡಿಕೇರಿ ಪೇಟೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತ ಹತ್ತಿರ ಇರುವ ಎಸ್ಸಿಎಸ್ವೈ ಸಭಾಬಾಡಿಯಲ್ಲಿ ನಿನ್ನೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ 138ನೇ ಜಯಂತ್ಯುತ್ಸವ ಜಂಬರ ಪರಿಷತ್ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಕಾರ್ಯಕ್ರಮನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕಾರ್ಯದರ್ಶಿ ಎಚ್ಎಸ್ ಚೇತನವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡಿ, ಮೈಸೂರು ರಾಜ್ಯದಲ್ಲಿ ಪ್ರಜಾಪ್ರಭುತ್ವನ ಬೆಳಕಿಗೆ ತಂದ ಧೀಮಂತ ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರ ಜಯಂತ್ಯುತ್ಸವನ ನಾಡಿನ ಎಲ್ಲಾ ಕಡೆ ಹಬ್ಬದಂಗೆ ಆಚರಣೆ ಮಾಡಕ್ಕೂ ಹೇಳ್ದು. ಹಂಗೆ ಮಡಿಕೇರಿ ಆಕಾಶವಾಣಿ ಉದ್ಘೋಷಕರಾದ ಸುಬ್ರಾಯ ಸಂಪಾಜೆ ಜಂಬರಲ್ಲಿ ಉಪನ್ಯಾಸಕರಾಗಿ ಮಾತಾಡಿ, ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಗೆ ಕಾರಣಕರ್ತರಾಗಿದ್ದ ಒಡೆಯರು ಬೇರೆ ಬೇರೆ ಕಾಲೇಜು, ಕಾರ್ಖಾನೆ, ಅಣೆಕಟ್ಟುಗಳನ್ನ ಸುರುನ ಸಲ ಬೀದಿ ದೀಪ ಅಳವಡಿಸಿದ್ರ ಸೇರಿದಂಗೆ ಹತ್ತು ಹಲವಾರು ಸಾಮಾಜಿಕ ಸೇವೆಗೈದ ಮಹಾನ್ ವ್ಯಕ್ತಿಯು ಇವು ಒಂದು ಮುತ್ಸದಿ ಅರಸರಾಗಿದ್ದು ಅಂತ ಹೇಳ್ದು. ಜಂಬರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷರಾದ ಟಿಪಿ ರಮೇಶ್, ಗೌರವ ಕಾರ್ಯದರ್ಶಿಗಳಾದ ರೇವತಿ ರಮೇಶ್, ಮುನಿರ್ ಅಹಮದ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827230018. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಲೋ ಫ್ರೆಂಡ್ಸ್, ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ವಿಸಿ ಫಾರಂನ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಕಾರ್ಯಕ್ರಮದ ನಿರೂಪಣೆಯಲ್ಲಿ ಸ್ಫೂರ್ತಿ ಹಾಗೂ ಕಾವ್ಯ. ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಕಾರ್ಯಕ್ರಮ ನಡೆಸಿಕೊಡಲು ಕೃಷಿ ಮಹಾವಿಶ್ವವಿದ್ಯಾನಿಲಯ ವಿಸಿ ಫಾರ್ಮ್ ಮಂಡ್ಯದಿಂದ ನಾವೆಲ್ಲರೂ ಬಂದಿದ್ದೇವೆ. ಕಾವ್ಯ, ಮಂಡ್ಯ ಅಂದ ತಕ್ಷಣ ನಿನ್ಗೇನ್ ನೆನಪಾಗುತ್ತೆ? ಸ್ಫೂರ್ತಿ, ಮಂಡ್ಯ ಅಂದ್ರೆ ಮೊದಲು ನೆನಪಾಗದೆ ನಮ್ಗೆ ಕಬ್ಬು, ಸಕ್ಕರೆ ನಾಡು ಮಂಡ್ಯ ಅಂತಾನೆ ಅಲ್ವಾ ಅದನ್ನ ಕರೆಯೋದು. ಅದಲ್ದೆ ಮಂಡ್ಯದಲ್ಲಿ ನಮ್ಗೆ ರಂಗನತಿಟ್ಟು, ಮೇಲ್ಕೋಟೆ, ಮತ್ತೆ ಇನ್ನೊಂದೇನ್ ಗೊತ್ತಾ, KRS. ಅದಕ್ಕೋಸ್ಕರ ವಿದೇಶದಿಂದ ಎಲ್ಲಾ ಬರ್ತಾರೆ ನೋಡಕ್ಕೆ. ಅದಂತೂ ನಿಜ. ಮಂಡ್ಯ ಅಂದ್ರೆ ಅಷ್ಟೇ ಅಲ್ಲ, ಮಂಡ್ಯ ಕೃಷಿಯಲ್ಲಿ ಬಹಳ ಪ್ರಮುಖವಾದ ಸ್ಥಾನವನ್ನು ಹೊಂದಿದೆ. ಇಂದು ಕೂಡ ನಾವಿಲ್ಲಿ ಸೇರಿರೋದು ಭಾರತ ದೇಶದ ಪ್ರಗತಿಗೆ ಯುವಕರ ಪಾತ್ರ ಬಗ್ಗೆ ಮಾತಾಡೋಕೆ ಬಂದಿರೋದು. ಹಾ ಸ್ಫೂರ್ತಿ, ಇಂದು ನಾವು ಯುವ ಜನತೆ ಹೇಗೆ ಕೃಷಿಯಲ್ಲಿ ತೊಡಗಿಸಿಕೊಳ್ಬಹುದು ಮತ್ತು ಹೇಗೆ ಅದು ಭಾರತದ ಪ್ರಗತಿಗೆ ಕಾರಣವಾಗಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಮ್ಮ ದೇಶವು ಕೃಷಿ ಪ್ರಧಾನವಾದ ದೇಶವಾಗಿದೆ. ಕೃಷಿಗೆ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದ ಸ್ಥಾನವಿದೆ. ಯಾವಾಗ ಯುವಕರು ಕೃಷಿಯಲ್ಲಿ ತೊಡಗಿಸ್ಕೊಳ್ತಾರೋ ಆಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ. ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಾದ ನಾವು ದ್ವಿತೀಯ BSc ಹಾನರ್ಸ್ ಅಗ್ರಿಕಲ್ಚರ್ ಅಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇಂದು ನಾವು ಕೃಷಿಯಲ್ಲಿ ಯುವಕರ ಪಾತ್ರವನ್ನು ತಿಳಿಸಲು ಬಂದಿದ್ದೇವೆ. ಕೊಯ್ಲೋತ್ತರ ತಾಂತ್ರಿಕತೆಗಳು ಅಂದರೆ ಪೋಸ್ಟ್ ಹಾರ್ವೆಸ್ಟಿಂಗ್ ಟೆಕ್ನಾಲಜೀಸ್ ವಿಷಯದ ಕುರಿತು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ ಕಾವ್ಯಶ್ರೀ ಹೆಚ್ಚನ್. ನಾನೊಬ್ಳು ಕೃಷಿ ವಿದ್ಯಾರ್ಥಿಯಾಗಿ ನನ್ನ 4 ವರ್ಷ ಮುಗಿಸ್ ಮೇಲೆ ನನ್ನ ಕನ್ಸ್ ಏನಂದ್ರೆ, ರೈತರಿಗೆ ಕೊಯ್ಲ್ ಆಗಿದ ನಂತರ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ನನಗೆ ಈ ಕನ್ಸ್ ಯಾಕೆ ಹುಡ್ಕೊಂತು ಅಂದ್ರೆ, ಕರೋನಾ ಟೈಮಲ್ಲಿ ಎಷ್ಟೋ ಜನ ತರಕಾರಿ ಎಲ್ಲ ರೋಡಿಗೆ ಚೆಲ್ತಾ ಇದ್ರು. ಅವಾಗ ನಾವು ಕಲ್ತಿರೋರು ಗೊತ್ತಿರೋರು ಅವ್ರಿಗೆ ಹೆಲ್ಪ್ ಮಾಡಿದಿದ್ರೆ ಅಷ್ಟು ಲಾಸ್ ಆಗ್ತಿರ್ಲಿಲ್ಲ ಅವ್ರಿಗೆ. ದ್ರಾಕ್ಷಿನೆಲ್ಲ ರೋಡಿಗೆ ಹಾಕ್ತಿದ್ರು, ಅದನ್ನ ಒಣಗಿಸಿ ಇನ್ನ ಪ್ರೊಸೆಸ್ ಮಾಡಿ ಕೊಡ್ಬೋದಿತ್ತು. ಈ ಎಲ್ಲಾ ಪ್ರಾಬ್ಲಮ್ಸ್ ರೈತರಿಗೆ ಆಗ್ತಿದೆ. ಸೊ ಅದಕ್ಕೆ ಏನೇನ್ ಹೆಲ್ಪ್ ಮಾಡಬಹುದು ನಾವು ಅಂತ ನಾನು ನನ್ನ 4 ವರ್ಷ ಎಜುಕೇಶನ್ ಮುಗಿದ್ಮೇಲೆ ಆ ಕನ್ಸನ್ ಈಡೇರ್ಸೋಣ ಅನ್ಕೊಂಡಿದೀನಿ. ಸರ್ಕಾರ ಜಾಸ್ತಿ ಏನ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುತ್ತೆ ಅಂದ್ರೆ, ನಾವು ಅದು ರೈತರು ಬೆಳೆದಿರೋ ದ್ವಿದಳ ಧಾನ್ಯ ಮತ್ತೆ ಏಕದಳ ಧಾನ್ಯನ ಸ್ಟೋರೇಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುತ್ತೆ. ಆದ್ರೆ ಈ ತರ ಆರ್ಟಿಕಲ್ಚರ್ ಕ್ರಾಪ್ ಅಂತೀವಿ, ತೋಟಗಾರಿಕೆ ಏನು ತರಕಾರಿಗಳೆಲ್ಲ ಬರುತ್ತಲ್ಲ, ಅದನ್ನ ಸ್ಟೋರೇಜ್ ಮಾಡೋ ಫೆಸಿಲಿಟೀಸ್ ತುಂಬಾ ಕಡಿಮೆ ಇದೆ. ಏನ್ ಹೇಳ್ತಾರೆ ಅಂದ್ರೆ, ಈ 50-60% ಆಫ್ ನಾವ್ ಏನು ಬೆಳೆದಿದೀವಿ ತರಕಾರಿಗಳೆಲ್ಲ ವೇಸ್ಟ್ ಆಗ್ತಿದೆ. ಅದೇ ನಾವು ಸೈಂಟಿಫಿಕ್ ಆಗಿ ಏನೋ ಅದ್ರದ್ದು ಟೆಕ್ನಾಲಜೀಸ್ ಫಾಲೋ ಮಾಡಿದ್ರೆ 1-2% ಅಷ್ಟು ಕಡಿಮೆ ಮಾಡಬಹುದು ಪೋಸ್ಟ್ ಹಾರ್ವೆಸ್ಟ್. ಅಂದ್ರೆ ಅರ್ಧಕ್ಕಿಂತ ಅರ್ಧ ಕಡಿಮೆ ಮಾಡಬಹುದು ನಾವು, ಅದನ್ನ ಸೇವ್ ಮಾಡಬಹುದು. ಸೊ ಏನಾಗ್ತಿದೆ ಅಂದ್ರೆ, ಈ ತರ ಆಹಾರ ಸರಪಳಿ ಅಂತ ಹೇಳ್ತೀವಿ, ಅಂದ್ರೆ ಗಿಡದಿಂದ ತಿನ್ನ ತನಕ ಹೋಗೋ ತನಕ ಒಂದು ಸೈಕಲ್ ಇರುತ್ತಲ್ಲ, ಅದು ಆಹಾರ ಸರಪಳಿ. ಕಟಾವಿನ ನಂತರ ಆಗ್ತಿರೋ ಪ್ರಾಬ್ಲಮ್ ಇಂದ ಅದು ಆಹಾರ ಸರಪಳಿ ಕಂಪ್ಲೀಟ್ ಆಗಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ, ಈಗ ಬೆಳೆಯೋದು ಒಂದೊಂದ್ಸಲ ಈಗ ಬರ ಬರ್ಬೋದು, ಇಲ್ಲಾಂದ್ರೆ ಜಾಸ್ತಿ ಮಳೆ ಆಗ್ಬೋದು, ಅವಾಗ ಯೂಸ್ ಮಾಡ್ಕೋಬಹುದು. ನಾವು ಬರೀ ಈಗ ರೈತರು ಏನೋ ಬೆಳೀತಾರೆ ಅದು ರೈತರೇ ಸಂಘರ್ಷಬೇಕು ಅಂತ ಅಂದಾಗ ಅವಾಗ ತುಂಬಾ ಕಷ್ಟ ಆಗುತ್ತೆ, ಅವರಲ್ಲಿ ಅಷ್ಟು ಜಾಗ ಇರಲ್ಲ. ಆದ್ರೆ ಗೌರ್ಮೆಂಟ್ ಇದನ್ನೆಲ್ಲ ನೋಡಿ ಪ್ರತಿಯೊಂದು ತಾಲೂಕಲ್ಲೂ ಈ ತರ ಸ್ಟೋರೇಜ್ ಫೆಸಿಲಿಟೀಸ್ ಮಾಡ್ರೆ, ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಇಂಪ್ರೂವ್ಡ್ ಹೌಸ್ ವೇರ್ ಫೆಸಿಲಿಟೀಸ್ ಎಲ್ಲ ಕೊಟ್ಟಾಗ ಅವ್ರಿಗೂ ಒಂದ್ ಹೆಲ್ಪ್ ಆಗುತ್ತೆ. ಆಮೇಲೆ ನಮಿಗೂ ಅಷ್ಟೇ, ಬರ ಬಂದಾಗ ಕಡಿಮೆ ದರದಲ್ಲಿ ಎಲ್ಲಾರ್ಗು ಕೊಡಕ್ ಆಗ್ಬೋದು, ಇಲ್ಲ ಬೇರೆ ರಾಜ್ಯಗಳಲ್ಲಿ ಬರ ಬಂದಾಗ ನಾವು ಅವ್ರಿಗೆ ಆಸರೆ ಕೊಡೋದಾಗ್ಬೋದು, ಎಲ್ಲಾನು ಮಾಡ್ಬೋದು. ಈಗ ರೈತನೇ ಒಬ್ಬ ಬೆಳ್ದಿ ನಾನೇ ಅದನ್ನ ಸ್ಟೋರ್ ಮಾಡ್ತೀನಂತ ಹೋದಾಗ ಅವ್ರಿಗೆ ಸ್ಟೋರ್ ಮಾಡ್ಬೇಕಾದ್ರೆ ಯಾವ ಕೀಟ ಬರ್ಬೋದು, ಇಲ್ಲ ಯಾವ ಡಿಸೀಸಸ್ ಬರ್ಬೋದು ಗೊತ್ತಾಗಲ್ಲ. ಆದ್ರೆ ನಾನೊಬ್ಳು ತಿಳಿದಿರೋಳಾದ್ರೆ ಅವ್ರಿಗೆ ಹೇಳ್ಕೊಡ್ಬೋದು. ಏನಂದ್ರೆ ರೈತರುಗಳಿಗೆ ಭಯ ಇರುತ್ತೆ, ನಾನ್ ಏನೋ ಒಂದು ಫಸ್ಟ್ ಮಾಡ್ತಿದೀನಿ ಅಂತ ಅಂದ್ರೆ ನನಗ್ ಲಾಸ್ ಆಗ್ಬಿಟ್ರೆ, ನಾನು 6 ತಿಂಗಳದ್ದು ನಂದು ಶ್ರಮ ವೇಸ್ಟ್ ಆಗ್ಬಿಟ್ರೆ ಅಂತ. ಆದ್ರೆ ನಾನ್ ತಿಳಿದಿರೋಳೊಬ್ಳು ಅವ್ರಿಗೆ ಡೆಮೋ ತರ ಮಾಡಿ ತೋರಿಸ್ದಾಗ ಅವ್ರು ತಗೊಳಕ್ಕೆ ಮುಂದೆ ಬರ್ತಾರೆ. ನಮ್ಮ ಊರಲ್ಲಿ ಒಂದ್ 100 ಮನೆ ಇತ್ತು ಅಂದ್ರೆ ನಾನು ಒಬ್ಳು ಸ್ಟಾರ್ಟ್ ಮಾಡಿದ್ರೆ ಒಂದ್ 100 ಜನದಲ್ಲಿ ಒಂದ್ 5 ಜನ 10 ಜನ ಫಾಲೋ ಮಾಡಿದ್ರು, ಅದು ಜಾಮೆಟ್ರಿಕಲ್ ಪ್ರೊಸೆಸಿಂಗ್ ಆಗಿ ಅವ್ರ ಸಂಬಂಧಕ್ಕೆ ಅವ್ರ ಫ್ರೆಂಡ್ಸ್ ಗೆ ಎಲ್ಲ ಹೋಗುತ್ತೆ. ಸೊ ನಾನ್ ಒಬ್ಳು ಅಗ್ರಿಕಲ್ಚರ್ ಸ್ಟೂಡೆಂಟ್ ಆಗಿ ನಾನು ಸರಿಯಾಗಿರೋ ಮಾಹಿತಿ ಕೊಡ್ಬೇಕು. ನಂದ್ ಈ ಕನಸಾಗಿದೆ, 4 ವರ್ಷ ಈ ಕೃಷಿ ವ್ಯಾಸಂಗ ಮುಗಿದ್ಮೇಲೆ ನಾನ್ ಈ ಕೆಲಸದ ಮೇಲೆ ಜಾಸ್ತಿ ತೊಡಗಿಸ್ಕೋಬೇಕು ಅನ್ಕೊಂಡಿದೀನಿ. ಸ್ಫೂರ್ತಿ, ಕಾವ್ಯ ಎಷ್ಟು ಚೆನ್ನಾಗಿ ಕೊಯ್ಲೋತ್ತರ ತಾಂತ್ರಿಕತೆ ಬಗ್ಗೆ ಮಾಹಿತಿ ಕೊಟ್ಲಲ್ವಾ? ಹೌದು ಕಾವ್ಯ, ಇದೇ ರೀತಿ ಕೃಷಿಯ ಮಹತ್ವ ಹಾಗೂ ಯುವ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರದ ಬಗ್ಗೆ ಮಾತಾಡ್ತಿದ್ದಾರೆ ನಮ್ಮ ಗೆಳೆಯ ಪವನ್. ಸ್ನೇಹಿತರೆ, ಕಾಮನ್ ಆಗಿ ಅಭಿವೃದ್ಧಿ ಅಂದ್ರೆ ಏನು? ಒಂದು ಡೆವಲಪ್ಮೆಂಟ್. ಕೃಷಿಯ ಅಭಿವೃದ್ಧಿಯಲ್ಲಿ ನಮ್ಮಂತ ಯುವಕರ ಪಾತ್ರ ಏನಿದೆ ಅನ್ನೋದನ್ನ ನಾನು ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ಕೃಷಿಯು ಮಾನವ ನಾಗರಿಕತೆಯ ಉದಯಕ್ಕೆ ಕಾರಣವಾದ ಪ್ರಮುಖ ಬೆಳವಣಿಗೆಯಾಗಿದೆ. ಅದು ಹೇಗೆಂದ್ರೆ, ಸಾಕು ಪ್ರಾಣಿಗಳು ಮತ್ತು ಸಸ್ಯ ಸಾಕಾಣಿಕೆಯೊಂದಿಗೆ ಆಹಾರದ ಹೆಚ್ಚುವರಿಗಳನ್ನು ಸೃಷ್ಟಿಸುತ್ತದೆ. ಇದು ಹೆಚ್ಚು ಜನನೀಬಿಡ ಮತ್ತು ಶ್ರೇಣೀಕೃತ ಸಮಾಜಗಳ ಅಭಿವೃದ್ಧಿಯನ್ನು ಸಕ್ರಿಯಗೊಳಿಸುತ್ತದೆ. ಯುವಜನರು ನಡೆಯುತ್ತಿರುವ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದರೆ ಅವರು ಸುರಕ್ಷಿತವಾಗಿರಲು, ಮೌಲ್ಯಯುತವಾಗಿರಲು, ಉಪಯುಕ್ತವಾಗಲು, ಆಧ್ಯಾತ್ಮಿಕವಾಗಿ ನೆಲೆಗೊಳ್ಳಲು ಮತ್ತು ಅವರಿಗೆ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ನಿರ್ಮಿಸಲು ತಮ್ಮ ಮೂಲಭೂತ ವೈಯಕ್ತಿಕ ಮತ್ತು ಸಾಮಾಜಿಕ ಅಗತ್ಯಗಳೊಂದಿಗೆ ತೊಡಗಿಸಿಕೊಳ್ಳಬೇಕು. ಅವರು ಯುವ ಅಭಿವೃದ್ಧಿ ಅಗತ್ಯಗಳ ಮೇಲೆ ಸಂಪನ್ಮೂಲಗಳನ್ನು ಕೇಂದ್ರೀಕರಿಸುವ ಮೂಲಕ ಈ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ. ಪ್ರೌಢಶಾಲಾ ಕೃಷಿ ಮತ್ತು ಸಂಬಂಧಿತ ಕೃಷಿ ಸಾಕ್ಷರತಾ ಕಾರ್ಯಕ್ರಮಗಳನ್ನು ಮಾರ್ಗದರ್ಶನ ಸಲಹೆಗಾರರು, ವಿಜ್ಞಾನ ಶಿಕ್ಷಕರು ಮತ್ತು ಪೋಷಕರು ಮುನ್ನಡೆಸಬೇಕಾಗಿದೆ. ನಮ್ಮ ರಾಷ್ಟ್ರಕ್ಕೆ ಕೃಷಿ ಉತ್ಪಾದನೆ ಬಹಳ ಮುಖ್ಯವಾಗಿದೆ ಮತ್ತು ಇದು ದೇಶಕ್ಕೆ ಏಕೈಕ ದೊಡ್ಡ ಉದ್ಯೋಗದಾತವಾಗಿದೆ. ವಿಶ್ವ ಬ್ಯಾಂಕ್ ಸೂಚಕದ ಪ್ರಕಾರ 2017 ಕೃಷಿಯಲ್ಲಿ ಉದ್ಯೋಗಾವಕಾಶವು 49.93% ಎಂದು ವರದಿಯಾಗಿದೆ. ವಿಶ್ವ ಜನಸಂಖ್ಯೆಯು ಘಾತೀಯವಾಗಿ ಬೆಳೆಯುತ್ತಿರುವ ಕಾರಣ ಬೆಳೆಯುತ್ತಿರುವ ಈ ಬೇಡಿಕೆಯನ್ನು ಮುಂದುವರಿಸಲು ನಾವು 70% ಹೆಚ್ಚಿನ ಆಹಾರವನ್ನು ಉತ್ಪಾದಿಸುವ ಅಗತ್ಯವಿದೆ ಎಂದು ಅಂದಾಜಿಸಲಾಗಿದೆ. ಕಾವ್ಯ, ಪವನ್ ಎಷ್ಟು ಚೆನ್ನಾಗಿ ನಮ್ಮೆಲ್ಲರಿಗೂ ಉಪಯೋಗಕರವಾದಂತ ಮಾಹಿತಿಯನ್ನು ನೀಡಿದ್ದಾನೆ ಅಲ್ವಾ? ಹೌದು, ಈಗ ಅದೇ ರೀತಿ ಬಿಂದುಶ್ರೀ ಅವರು ನಾವೆಲ್ಲರೂ ವ್ಯಾಸಂಗ ಮಾಡುತ್ತಿರುವ ಬಿಎಸ್ಸಿ ಕೃಷಿ, ಇದರ ಮಹತ್ವ ಮತ್ತು ಇದರಿಂದ ನಾವು ರೈತರಿಗೆ ಹೇಗೆ ಉಪಕಾರಿಯಾಗಬಹುದು ಎಂಬುದರ ಬಗ್ಗೆ ಮಾತನಾಡಲಿದ್ದಾಳೆ. ಒಬ್ಬ ಬಿಎಸ್ಸಿ ಕೃಷಿ ವಿದ್ಯಾರ್ಥಿನಿ ಓದಿದ್ದು ಯಾವಾಗ ಸಾರ್ಥಕ ಆಗತ್ತೆ ಅಂತ ಹೇಳಿದ್ರೆ, ಕಲ್ತ್ಕೊಂಡಿರೋ ವಿಷಯನ ನಾವು ರೈತರಿಗೆ ಹೇಳಿದಾಗ ಮತ್ತೆ ರೈತರು ಅದನ್ನ ಕೇಳಿಸ್ಕೊಂಡು ಅವರು ಉಪಯುಕ್ತವಾಗಿ ಯಾವಾಗ ಅಪ್ಲೈ ಮಾಡ್ಕೋತಾರೆ ಅವಾಗಷ್ಟೇ ನಾವು ಓದಿದಕ್ಕೂ ಸಾರ್ಥಕ ಆಗೋದು. ಒಂದೇ ಒಂದ್ ಚಿಕ್ಕ ಉದಾಹರಣೆ ಕೊಡ್ತೀನಿ. ಇವಾಗ ಯಾವ್ದೋ ಒಂದ್ ವಿಷಯ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಗೊತ್ತಿರೋರು ಹೇಳಿದಾಗ ನಂಬೇ ನಂಬ್ತೀನಿ. ಇವಾಗ ರೈತರಿಗೆ ಎಷ್ಟೋ ವಿಷಯ ಗೊತ್ತಿರಲ್ಲ. ಒಂದ್ ಉದಾಹರಣೆ ತಗೊಳ್ಳೋದಾದ್ರೆ, ಒಂದು ಟೊಮ್ಯಾಟೊ ನರ್ಸರೀಸ್ ಸೀಡ್ಲಿಂಗ್ಸ್ ಏನಿರುತ್ತೆ, ಸ್ಟಾಕ್ ಇರುತ್ತೆ ಅದು. ರೈತರು ಬರ್ತಾರೆ, ಇದು ಟೊಮ್ಯಾಟೊ ಸೀಡ್ಲಿಂಗ್ಸ್ ಬೇಕು ಅಂತ ಹೇಳ್ತಾರೆ. ನರ್ಸರಿ ಬೆಡ್ ಯಾರು ಪ್ರಿಪೇರ್ ಮಾಡಿರ್ತಾರೆ ಆ ಸೀಡ್ಲಿಂಗ್ಸ್ ಕೊಡ್ತಾರೆ. ರೈತರಿಗೆ ಏನ್ ಗೊತ್ತಿರೋದೆ ತಗೋತಾರೆ ಅದನ್ನ. ಅದೇ ತಗೊಂಡು ಉಳಿದ್ಮೇಲೆ ಅವರಿಗೆ ಗೊತ್ತಾಗುತ್ತೆ ಇದು ಟಾರ್ಮೆಂಟ್ ಸೀಡ್ಸ್ ಆಗಿದೆ, ಅಂದ್ರೆ ಇದು ಮತ್ತೆ ಜರ್ಮಿನೇಟ್ ಆಗಲ್ಲ ಅಂತ ಗೊತ್ತಾಗುತ್ತೆ. ಅದೇ ನಾವು ವಿದ್ಯಾರ್ಥಿಗಳಾಗಿ ನಾವು ಇದನ್ನೆಲ್ಲ ಓದ್ಕೊಂಡ್ ಬಂದಿರ್ತೀವಿ. ನಾವು ರೈತರಿಗೆ ಹೇಳಿದ್ರೆ ಅವರು ಸ್ಟಾಕ್ ಇರೋದನ್ನ ಕೊಟ್ಟಿರ್ತಾರೆ. ರೈತರಿಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ ಇದ್ರ ಬಗ್ಗೆ ಎಲ್ಲ. ಅವರ ಅಂತಿಮ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ನಾವು ಟೊಮೆಟೊ ಸೀಡ್ಲಿಂಗ್ಸ್ ಹಾಕ್ಬೇಕು ಅದು ಬೆಳೆಯುತ್ತೆ ಅದರಿಂದ ಪ್ರಾಫಿಟ್ ಬರುತ್ತೆ ಅಂತ. ಬಿಎಸ್ಸಿ ಕೃಷಿ ವಿದ್ಯಾರ್ಥಿಯಾಗಿ ಹೇಳ್ತಾ ಇದೀವಿ, ನಾವು ಯಾವ್ದಾದ್ರು ಒಂದು ಸೀಡ್ಲಿಂಗ್ಸ್ ಆಗ್ಲಿ ಒಂದು ಬೀಜನ ಆಗ್ಲಿ ಅದಕ್ಕೆ ಇಂತಿಷ್ಟು ವಯಸ್ಸಂತ ಇರುತ್ತೆ, ಆ ವಯಸ್ಸಲ್ಲಿ ಹಾಕಿದ್ರೆ ಮಾತ್ರ ಅದು ಬೆಳೆಯುತ್ತೆ, ಇದನ್ನ ನಾವು ರೈತರಿಗೆ ಹೇಳ್ತೀವಿ. ಮತ್ತೆ ಇನ್ನೂ ಒಂದು ಅಂದ್ರೆ ಕ್ರಿಮಿ ಕೀಟಗಳದ್ದು ಹೇಳ್ಬೋದು, ಯಾವ್ದಾದ್ರು ಒಂದು ಗಿಡಕ್ಕೆ ಅದಕ್ಕೆ ಪೋಷಕಾಂಶ ಕೊರತೆ ಆಗಿದ್ರು ಒಂದೇ ತರ ಗುಣಲಕ್ಷಣಗಳು ಕಾಣುತ್ತೆ, ಮತ್ತೆ ಕ್ರಿಮಿ ಕೀಟಗಳು ಯಾವ್ದಾದ್ರು ಅಟ್ಯಾಕ್ ಆಗಿದ್ರುವೆ ಅದು ಒಂದೇ ತರ ಗುಣಲಕ್ಷಣಗಳನ್ನ ಕಾಣುತ್ತೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ರೈತರು ನಾರ್ಮಲ್ ಆಗಿ ಯಾರು ಗೊತ್ತಿರೋರ್ನ ಕೇಳ್ತಾರೆ, ಅವ್ರಿಗೆ ಯಾವ್ದೋ ಒಂದ್ 3-4 ಫರ್ಟಿಲೈಸರ್ಸ್ ಗೊತ್ತಿರುತ್ತೆ ಅದನ್ನೇ ಸಜೆಸ್ಟ್ ಮಾಡ್ತಾರೆ, ಅದನ್ನೇ ಹಾಕ್ತಾರೆ. ಯಾರ ರೋಗ ಬಂದ್ರು ಅದನ್ನೇ ಹಾಕ್ತಾರೆ, ಯಾ ಕ್ರಿಮಿ ಕೀಟಗಳು ಬಂದ್ರು ಅದನ್ನೇ ಹಾಕ್ತಾರೆ. ಅದರ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ. ಅದರಿಂದ ತಿಳ್ಕೊಂಡಿರೋರ್ ನಾವು ಹೋಗ್ಬಿಟ್ಟು ಹೇಳ್ಬೇಕು ಅವರಿಗೆ, ಯಾವ್ದಾದ್ರು ಒಂದು ರೋಗಗಳು ಬಂದ್ರೆ ಅದಕ್ಕೆ ಬೇರೆ ಫರ್ಟಿಲೈಸರ್ಸ್ ಹಾಕ್ಬೇಕು, ನಾವು ಕ್ರಿಮಿ ಕೀಟಗಳು ಅಟ್ಯಾಕ್ ಆದ್ರೆ ಅದಕ್ಕೆ ಬೇರೆ ಫರ್ಟಿಲೈಸರ್ಸ್ ಹಾಕ್ಬೇಕು, ಆ ತರದೆಲ್ಲ ನಾವು ಹೇಳ್ಬೇಕು. ಇನ್ನೊಂದ್ ವಿಷಯ ತಗೊಳ್ಳೋದಾದ್ರೆ ಫಾರ್ಮ್ ಮೆಷಿನರೀಸ್ ಬಗ್ಗೆ ಮಾತಾಡ್ಲೇಬೇಕು. ಇವಾಗ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಜನ ಆಳ್ಗಳಾಗಿ ಸಿಗ್ತಾ ಇರ್ತಾರೆ, ನಮ್ಗೆ ಹಳ್ಳಿಗಳಲ್ಲಿ ಕೊರತೆ ಇದೆ, ಆಳ್ಗಳ ಕೊರತೆ ತುಂಬಾ ಇದೆ. ಯಾವ್ದಾದ್ರು ಒಂದ್ ಕೆಲಸ ತಗೊಂಡ್ರೆ ಎಷ್ಟು ಜನ ಆಳ್ಗಳಂತ ಸಿಗ್ತಾರೆ, ಸಿಗಕ್ ಚಾನ್ಸೆ ಇಲ್ಲ. ಯಾಕಂದ್ರೆ ಎಲ್ರಿಗೂ ಅವ್ರವ್ರ ಲೈಫ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅವರು ಪಟ್ಟಣಗಳ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೊಸ ಹೊಸ ಕೆಲಸಗಳನ್ನ ಹುಡ್ಕೋತಾರೆ. ಅಂತ ಸಂದರ್ಭದಲ್ಲಿ ಆ ಲೇಬರ್ಸ್ ನ ಕೊರತೆ ನೀಗಿಸ್ಬೇಕು ಅಂತ ಹೇಳಿದ್ರೆ ಫಾರ್ಮ್ ಮೆಷಿನರೀಸ್ ನ ನಾವು ಯೂಸ್ ಮಾಡಬಹುದು. ಇವಾಗ ಕಳೆ ಕೀಳಕ್ಕೆ ನಾವು ಎಷ್ಟೋ ಆಳ್ಗಳನ್ನ ಕರ್ಕೊಂಡು ಹೋಗ್ತೀವಿ, ಅದ್ರ ಬದಲು ನಾವು ಹೊಸ ಹೊಸ ಟೆಕ್ನಾಲಜೀಸ್ ಬಂದಿರೋ ಮೆಷಿನರೀಸ್ ನ ನಾವು ಫಾರ್ಮರ್ಸ್ಗೆಲ್ಲ ಪರಿಚಯ ಮಾಡಿಕೊಟ್ರೆ ಅದನ್ನೆಲ್ಲ ನೀಗಿಸಬಹುದು. ತುಂಬಾ ಕೊರತೆಗಳಿದೆ, ಅದನ್ನ ನೀಗಿಸೋರು ನಾವಾಗಿರ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಾವು ಎಲ್ರು ಮಾತಾಡೋದ್ನ ಕೇಳಿದ್ವಿ, ಈಗ ಒಂದ್ ಹಾಡ್ ಕೇಳೋಣ. ಹಾಡ? ಹ್ಮ್, ಆದ್ರೆ ಯಾ ಹಾಡ್ ಕೇಳೋಣ? ನಮ್ ಕಾರ್ಯಕ್ರಮ ನಡೀತಾ ಇರೋದೆ ಕೃಷಿ ಮೇಲೆ, ಹಾಗಿದ್ರೆ ಕೃಷಿ ಮೇಲೆ ಒಂದ್ ಹಾಡ್ ಕೇಳೋಣ. ಹಾ, ಹಾಗಾದ್ರೆ ಬನ್ನಿ ಕೃಷಿ ಸಂಬಂಧಿತ ಒಂದ್ ಹಾಡನ್ನು ಕೇಳ್ಕೊ ಬರೋಣ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಘಾಷಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂದು ಯುವಕರು ಕೃಷಿಯಲ್ಲಿ ಪಾಲ್ಗೊಳ್ಳೋದ್ರಿಂದ ಸ್ವತಃ ತಮ್ಮನ್ನು ತಾವು ಹಾಗೂ ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡಬಹುದು. ಇದೇ ಅರ್ಥದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಗೆಳತಿ ಸ್ಫೂರ್ತಿ ಬರ್ತಿದ್ದಾಳೆ. ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ. ಶೇಕಡ 50%ಕ್ಕೂ ಹೆಚ್ಚು ಜನ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷಕವಾಗಿ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಪ್ರಪಂಚದಲ್ಲಿ ನಮ್ಮ ರಾಷ್ಟ್ರ ಪ್ರಬಲವಾಗಿ ಗುರುತಿಸಲು ಕೃಷಿ ಮುಖ್ಯವಾದ ಕಾರಣವಾಗಿದೆ. ಇಂತಹ ಕಾಲಘಟ್ಟದಲ್ಲಿ ಯುವಕರು ತಮ್ಮನ್ನು ತಾವು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಹಿಂದೇಟು ಹಾಕುತ್ತಿರುವುದು ದುರಾದೃಷ್ಟಕರವಾದ ಸಂಗತಿ. ನಮ್ಮ ಭಾರತದಲ್ಲಿ ಕೃಷಿ ಅಭಿವೃದ್ಧಿ ಆಗಬೇಕಾದರೆ ಜನಸಂಖ್ಯೆಯ 60%ಕ್ಕೂ ಹೆಚ್ಚಿರುವ ಯುವಕರು ಮೊದಲು ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು. ಜೊತೆಗೆ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಬಳಸುವ ಅವಶ್ಯಕತೆ ಇದೆ. ಜೊತೆಗೆ ಓರ್ವ ವಿದ್ಯಾವಂತ ಯುವಕ ತಮ್ಮ ಸುತ್ತಮುತ್ತಲಿನ ಜನರಲ್ಲೂ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಬೇಕಾಗಿದೆ. ಸಾಫ್ಟ್ವೇರ್ ಉದ್ಯೋಗಗಳನ್ನೇ ನಂಬಿಕೊಳ್ಳದೆ ಕೃಷಿಯಲ್ಲೇ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸಬೇಕಾಗಿದೆ. ಯುವಕರು ಕೃಷಿಯಲ್ಲಿ ತೊಡಗದೇ ಇರಲು ಮುಖ್ಯ ಕಾರಣ ಎಂದರೆ ಆರ್ಥಿಕ ಸ್ಥಿತಿಗತಿ. ಒಬ್ಬ ಯುವಕ ಹೊರಗೆ ವಲಸೆ ಹೋಗಿ ಸಂಪಾದಿಸುವ ಹಣವನ್ನು ತಮ್ಮ ಸ್ವಂತ ಜಮೀನಿನಲ್ಲೇ ಸಂಪಾದಿಸುವ ಮಾರ್ಗ ಕಂಡುಕೊಂಡರೆ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದುತ್ತದೆ. ಭಾರತದ ಆರ್ಥಿಕತೆ ಹೆಚ್ಚಾಗುತ್ತದೆ, ಜೊತೆಗೆ ನಿರುದ್ಯೋಗ ಸಮಸ್ಯೆಯೂ ಕಡಿಮೆಯಾಗುತ್ತದೆ. ಜೊತೆಗೆ ಓರ್ವ ವಿದ್ಯಾವಂತ ಯುವಕ ಯಾರ ಅಡಿಯಾಳು ಆಗದೆ ಸ್ವತಂತ್ರವಾಗಿ ಬದುಕಲು ಸಾಮರ್ಥ್ಯ ಉಂಟಾಗುತ್ತದೆ. ಉದಾಹರಣೆಗೆ, ಮೊದಲು 1 ಎಕರೆಯಲ್ಲಿ ವರ್ಷಕ್ಕೆ 70,000-80,000 ದುಡಿಯುವ ರೈತ 1.5-2 ಲಕ್ಷ ದುಡಿಯುವಂತಾದರೆ ಎಲ್ಲರೂ ಕೃಷಿಯ ಕಡೆಗೆ ಅವಲಂಬಿಸುತ್ತಾರೆ. ಇದನ್ನು ಸಾಧಿಸುವಲ್ಲಿ ನಮ್ಮ ಜವಾಬ್ದಾರಿ ಹೆಚ್ಚಿರುತ್ತದೆ. ರೋಗ ನಿರೋಧಕ ತಳಿಗಳು, ಕೃಷಿ ತಂತ್ರಜ್ಞಾನಗಳು, ಯಂತ್ರಗಳು ಮತ್ತು ವರ್ಷಕ್ಕೆ 1 ಬೆಳೆಯಿಂದ ವರ್ಷಕ್ಕೆ 3 ಬೆಳೆ ತೆಗೆಯುವಿಕೆ ಹಾಗೂ 16 ವರ್ಷಗಳು ಕಾಯಬೇಕಾದ ಬೆಳೆಗಳನ್ನು 3-4 ವರ್ಷಗಳಲ್ಲಿ ಫಲ ತೆಗೆಯುವಿಕೆ, ಹೀಗೆ ಸಾಂಪ್ರದಾಯಿಕ ಜ್ಞಾನದ ಜೊತೆಗೆ ವಿಜ್ಞಾನವನ್ನು ಸೇರಿಸಿ ದೇಶವನ್ನು ಅಭಿವೃದ್ಧಿಪಡಿಸಲು ಕೃಷಿಯಲ್ಲಿ ಯುವಕರು ಪಾತ್ರವನ್ನು ವಹಿಸುತ್ತಾರೆ. ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಕಾವ್ಯ, ಕೃಷಿ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರದ ಬಗ್ಗೆ ತುಂಬಾ ಸೊಗಸಾಗಿ ಮಾತನಾಡಿದ್ದಾಳೆ ಸ್ಫೂರ್ತಿ. ಹೌದು, ಈಗ ಅದೇ ರೀತಿ ಸ್ಫೂರ್ತಿದಾಯಕ ಮಾತನಾಡಲು ಕೃಷಿ ಉಪಕರಣಗಳ ಬಗ್ಗೆ ಮಾಹಿತಿ ನೀಡಲು ಬರಲಿದ್ದಾಳೆ ಮೌನಶ್ರೀ. ಕೃಷಿ ಭಾರತದ ಅತ್ಯಂತ ಪುರಾತನವಾದ ಚಟುವಟಿಕೆಯಾಗಿದೆ. ಕೃಷಿ ಆರ್ಥಿಕತೆಯ ಬೆನ್ನೆಲುಬು. 30ನೇ ದಿನಕ್ಕೆ ಸಂಬಳ ಬರದಿದ್ರೆ ಒದ್ದಾಡುವ ನಾವು 365 ದಿನಗಳ ಕಾಲ ಕಾಯುವ ರೈತನ ಒದ್ದಾಟ ಎಷ್ಟಿರಬಹುದು ಒಮ್ಮೆ ಯೋಚಿಸಿ. ಹೆಚ್ಚುತ್ತಿರುವ ಜನಸಂಖ್ಯೆಯ ಕಾರಣದಿಂದ ದೇಶದಲ್ಲಿ ಆಹಾರದ ಕೊರತೆ ಉಂಟಾಗಿದೆ. 75% ಜನರು ಪ್ರತಿ ವರ್ಷ ಹಸಿವಿನಿಂದ ಸಾವನ್ನಪ್ಪುತ್ತಿದ್ದಾರೆ. ಇದರ ಕಾರಣದಿಂದ ಆಹಾರದ ಉತ್ಪಾದನೆಯನ್ನು ಹೆಚ್ಚು ಮಾಡುವಂತಹ ಈ ಸಂದರ್ಭ ಸೃಷ್ಟಿಯಾಗಿದೆ. ಕೃಷಿ ಚಟುವಟಿಕೆಗೆ ಕಾರ್ಮಿಕರ ಅವಶ್ಯಕತೆ ಬಹಳ ಮುಖ್ಯ. ಆದರೆ ಸರಿಯಾದ ಸಮಯದಲ್ಲಿ ಕಾರ್ಮಿಕರು ಲಭ್ಯವಿಲ್ಲದಿರುವ ಕಾರಣ ಕೃಷಿ ಹಿಂದುಳಿಯುತ್ತಿದೆ. ಈ ಸಮಸ್ಯೆಯನ್ನು ಪರಿಹರಿಸಲು ವಿವಿಧ ಸಂಶೋಧಕರು ಮುಂದುವರಿದ ಕೃಷಿ ಉಪಕರಣಗಳನ್ನು ತಯಾರಿಸಿದ್ದಾರೆ. ಈ ಉಪಕರಣಗಳು ಕಡಿಮೆ ದರವಿದ್ದು ವಿಮೆ ಸೌಲಭ್ಯ ಕೂಡ ಜಾರಿಯಲ್ಲಿದೆ. ಸರ್ಕಾರವು ವಿವಿಧ ಯೋಜನೆಗಳ ಅಡಿಯಲ್ಲಿ ಕೃಷಿ ಉಪಕರಣಗಳನ್ನು ಕೊಳ್ಳಲು ಸಹಾಯಧನವನ್ನು ನೀಡುತ್ತಿದೆ. ರೈತರು ಈ ಸೌಲಭ್ಯವನ್ನು ಬಳಸಿಕೊಂಡು ಕೃಷಿಯಲ್ಲಿ ಅಭಿವೃದ್ಧಿ ಆಗಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಮೌನಶ್ರೀ ಮೌನವಾಗಿರದೆ ಅತಿ ಸೊಗಸಾಗಿ ಮಾತನಾಡಿದ್ದಾಳೆ. ಸ್ಫೂರ್ತಿ, ನಿಂಗೊತ್ತಾ, ಟರ್ಕಿ ದೇಶದಲ್ಲಿ ಒಮ್ಮೆ ಸುಮಾರು 31,000 ಯುವಕರಿಗೆ $10,000 ಕೊಟ್ರಂತೆ. ಅದರಿಂದ ಅವರು ಯಾವುದೇ ರೀತಿ ಕೃಷಿ ಮಾಡಲು ಅವಕಾಶ ಮಾಡಿಕೊಟ್ರಂತೆ. ಹೌದಾ ಕಾವ್ಯ? ಹಾಗಿದ್ರೆ ನಮ್ಮ ದೇಶದಲ್ಲೂ ಕೂಡ ಕೃಷಿಯಲ್ಲಿ ಯುವಕರ ಪಾತ್ರದ ಬಗ್ಗೆ ತನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದಾನೆ ಹರೀಶ್ ಟಿಡಿ. ಭಾರತ ಮಾತೆಯ ಹಿರಿಮೆಯ ನಾವೆಲ್ಲ. ನಮ್ಮ ಈ ನಾಡು ಹಲವು ವಿಶೇಷತೆಗಳನ್ನು ಹೊಂದಿದೆ. ಅದರಲ್ಲಿ ಕೃಷಿಯು ಭಾರತದ ಹೆಮ್ಮೆ. 70%-ಕ್ಕಿಂತ ಹೆಚ್ಚಿನ ಜನರು ಕೃಷಿಯ ಮೇಲೆ ಅವಲಂಬಿತವಾಗಿದ್ದಾರೆ. ಅದರಲ್ಲಿ ಈಗಿನ ಯುವಕರ ಪಾತ್ರ ಅತ್ಯಮೂಲ್ಯವಾದುದು. ಈಗಿನ ಯುವ ಜನತೆ ಹೆಚ್ಚಿನ ಜ್ಞಾನ, ಉತ್ತಮ ಉಪಾಯ ಹಾಗೂ ಎಲ್ಲ ವಿಷಯಗಳಲ್ಲೂ ಉತ್ಸಾಹವನ್ನು ಹೊಂದಿರುವರು. ಯುವ ಜನತೆಯು ಸೋಮಾರಿಯಾಗದೆ ತಮ್ಮ ಈ ವಿಶೇಷತೆಗಳನ್ನು ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು. ಈ ಯುವ ಪೀಳಿಗೆಯು ಈಗಿನ ವಿಜ್ಞಾನದ ಬಗ್ಗೆ ಹಾಗೂ ಹೊಸ ಯಂತ್ರೋಪಕರಣಗಳ ಬಗ್ಗೆ ಉತ್ತಮವಾದ ಜ್ಞಾನವನ್ನು ಹೊಂದಿದ್ದಾರೆ. ಆದ ಕಾರಣ ಅವರು ಕೃಷಿಯಲ್ಲಿ ತೊಡಗಿಸಿಕೊಂಡರೆ ಉತ್ತಮ ಇಳುವರಿಯನ್ನು ಪಡೆಯಲು ಸಾಧ್ಯ. ಅಷ್ಟೇ ಅಲ್ಲದೆ ಕೃಷಿಯಲ್ಲಿ ಹಲವು ಮಾರ್ಪಾಡುಗಳನ್ನು ಮಾಡಿ ಉತ್ತಮ ಲಾಭವನ್ನು ಕೂಡ ಪಡೆಯಬಹುದು. ಹೆಚ್ಚಿನ ಬೆಳೆ ಉತ್ಪಾದನೆ ಹಾಗೂ ಅವುಗಳ ಉತ್ತಮ ಸರಬರಾಜು ಮತ್ತು ಬಳಕೆಯನ್ನು ಈಗಿನ ಯುವಜನತೆ ಚೆನ್ನಾಗಿ ಅರಿತುಕೊಂಡಿದ್ದಾರೆ. ಈಗಿನ ಈ ಸಮಾಜದಲ್ಲಿ ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಈ ಧೋರಣೆಯನ್ನು ತಡೆಯುವಲ್ಲಿ ಕೃಷಿಯು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಕೃಷಿಯು ಭಾರತದ GDPಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. 50%-ಕ್ಕಿಂತ ಹೆಚ್ಚಿನ GDPಯು ಕೃಷಿಯ ಮೇಲೆ ನಿಂತಿದೆ. ಆದ ಕಾರಣ ಯುವ ಜನತೆಯ ಪಾತ್ರ ಕೃಷಿಯಲ್ಲಿ ಮುಖ್ಯವಾದುದು. ಕೃಷಿ ಕ್ಷೇತ್ರವನ್ನು ಇನ್ನೂ ಹದಗೊಳಿಸಲು ಯುವ ಜನತೆಯ ಪಾತ್ರ ಮುಖ್ಯವಾದುದು. ಉದಾಹರಣೆಗೆ, ಈಗ ಒಬ್ಬ ರೈತ ಒಂದು ಬೆಳೆಯನ್ನು ಬೆಳೆದರೆ ಅವನು ತನ್ನ ಹತ್ತಿರವಾದ ಮಾರ್ಕೆಟ್ಗೆ ಹೋಗಿ ಮಾರಬೇಕಾಗುತ್ತದೆ. ಅಲ್ಲಿ ಎಷ್ಟೇ ಅಮೌಂಟ್ ಕೊಟ್ಟರು ಅದನ್ನು ತಗೊಂಡು ಅವನು ತನ್ನ ಬೆಳೆಯನ್ನು ಕೊಡಬೇಕಾಗುತ್ತದೆ. ಆದರೆ ಒಬ್ಬ ಉತ್ತಮವಾದ ಯುವಕ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಉತ್ತಮವಾಗಿ ಅರಿತುಕೊಂಡು ಅದನ್ನು ಬೇರೆ ಕಡೆಯಲ್ಲಿ ಸಾಗಿಸಿ ಅದರಿಂದ ಉತ್ತಮ ಲಾಭವನ್ನು ಪಡೆಯಬಹುದು. ಈಗಿನ ಪೋಷಕರು ತಮ್ಮ ಮಕ್ಕಳಿಗೆಲ್ಲ ಇಂಜಿನಿಯರ್ಸ್, ಡಾಕ್ಟರ್ ಆಗಲಿ ಅಂತಾನೆ ಹೇಳ್ತಾರೆ. ಯಾರು ಕೂಡ ರೈತ ಆಗ ಅಂತ ಹೇಳಲ್ಲ. ಯಾಕೆ ಅಂದ್ರೆ ಅವರು ಅನುಭವಿಸಿದ ಕಷ್ಟ ಮತ್ತು ನೋವುಗಳು ತಮ್ಮ ಮಕ್ಕಳಿಗೆ ಆಗಬಾರದು ಅಂತ. ಈ ಯೋಚನೆಯನ್ನು ನಾವೆಲ್ಲ ಹೋಗಲಾಡಿಸಬೇಕಂದರೆ ಯುವಕರು ತಮ್ಮ ಸ್ವ ಇಚ್ಛೆಯಿಂದ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು. ಈಗಿನ ಈ ಸಮಾಜದಲ್ಲಿ ಕೃಷಿಯು ಕೇವಲ ಮಣ್ಣಿನ ಮೇಲೆ ಅವಲಂಬಿತವಾಗದೆ ಬೇರೆ ಬೇರೆ ವಿಧಗಳಿಂದಲೂ ಕೂಡಿದೆ. ಇದನ್ನರಿತ ಈ ಯುವಕರು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ರೈತರು ಕೇವಲ ಹಳೆಯ ಹಾಗೂ ತಾವು ಅರಿತ ಯಂತ್ರೋಪಕರಣಗಳ ಮತ್ತು ಹಳೆಯ ವಿಧಾನಗಳನ್ನು ಬಳಸಿ ಕೃಷಿಯನ್ನು ನಡೆಸುತ್ತಿದ್ದಾರೆ. ಆದ ಕಾರಣ ಯುವಕರು ಅವರಿಗೆ ಇನ್ನೂ ಉತ್ತಮವಾದ ಇಳುವರಿ ನೀಡುವಂತಹ ಯಂತ್ರೋಪಕರಣಗಳ ಬಗ್ಗೆ ಹಾಗೂ ವಿಧಾನಗಳ ಬಗ್ಗೆ ಮಾಹಿತಿ ನೀಡಿ ಅವುಗಳನ್ನು ಉತ್ತಮವಾಗಿ ಬಳಸುವಲ್ಲಿ ಅವರಿಗೆ ಪ್ರೋತ್ಸಾಹಿಸಬೇಕು. ಬಡತನ ನಮ್ಮ ದೇಶದಲ್ಲಿ ಅತಿ ಕ್ರೂರವಾದ ಪಿಡುಗು. ಇದನ್ನೆಲ್ಲ ಹೋಗಲಾಡಿಸಲು ಯುವ ಜನತೆಯು ಕೃಷಿಗೆ ಆದ್ಯತೆ ನೀಡಿ ಅದರಲ್ಲಿ ಹೆಚ್ಚಿನ ಒಲವು ನೀಡಬೇಕು. ಯುವಜನರು ಹೊಸ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಹೊಂದಿದ್ದಾರೆ. ಆದ ಕಾರಣ ಅವರು ಹೊಸ ಆಪ್ಗಳನ್ನು ಬಳಸಿ ಅವುಗಳ ಉಪಯೋಗದಿಂದ ಉತ್ತಮವಾಗಿ ಕೃಷಿಯನ್ನು ಮಾರ್ಪಡಿಸಬಹುದು. ಉಗ್ರಾಣಗಳು ಹಾಗೂ ಮತ್ತು ಮಾರ್ಕೆಟಿಂಗ್ಗಳ ಬಗ್ಗೆ ಉತ್ತಮ ಮಾಹಿತಿಯನ್ನು ಹೊಂದಿರುತ್ತಾರೆ. ಅವರು ಹಲವಾರು ಸಂಘಗಳನ್ನು ಸ್ಥಾಪಿಸಿ ಹಾಗೂ ಅದರ ಎಲ್ಲ ರೈತರನ್ನು ಇನ್ವಾಲ್ವ್ ಮಾಡಿ ಎಲ್ಲ ರೈತರಿಗೂ ಹೊಸ ಹಾಗೂ ಉತ್ತಮವಾದ ಕೃಷಿಯ ಬಗ್ಗೆ ಮಾಹಿತಿ ನೀಡಬಹುದು. ಇಂದಿನ ಯುವ ಜನರು ಕೇವಲ ಡಾಕ್ಟರ್ ಇಂಜಿನಿಯರ್ ಆದ್ರೆ ನಾವು ತಿನ್ನೋ ಅನ್ನನ್ ಬೆಳೆಯೋರು ಯಾರು? ಹಾಗಾಗಿ ಇಂದಿನ ಯುವ ಜನರು ಕೃಷಿಯಲ್ಲಿ ಭಾಗವಹಿಸುವಂತೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದ್ದಾನೆ ನಮ್ ಹರೀಶ್. ಈಗ ಸಿರಿಧಾನ್ಯವಾದ ರಾಗಿಯ ಮಹತ್ವವನ್ನು ತಿಳಿಸಲಿದ್ದಾಳೆ ಸಿರಿಷಾ ಡಿಆರ್. ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ತಿದೀವಿ, ಆದ್ರೆ ಅದರಲ್ಲಿ ಪೌಷ್ಟಿಕಾಂಶಗಳು ಎಷ್ಟಿವೆ? ಚಿಕ್ಕ ಮಕ್ಕಳಿಗೆ ಗರ್ಭಿಣಿಯರಿಗೆ ಪೌಷ್ಟಿಕಾಂಶಗಳು ಸರಿಯಾಗಿ ಸಿಗುತ್ತಿಲ್ಲ. ಆದ ಕಾರಣದಿಂದ ನಾನೀಗ ರಾಗಿಯ ಮಹತ್ವದ ಬಗ್ಗೆ ತಿಳಿಸಲು ಇಷ್ಟಪಡುತ್ತೇನೆ. ರಾಗಿ ಒಂದು ಸಿರಿಧಾನ್ಯ. ರಾಗಿಯ ಬಗ್ಗೆ ಹಲವಾರು ಗಾದೆಗಳಿವೆ. ರಾಗಿಯ ತಿಂದವನು ನಿರೋಗಿ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ, ಈ ಹಲವಾರು ಗಾದೆಗಳನ್ನು ನಾವು ಕಾಣಬಹುದು. ಈ ರಾಗಿಯಿಂದ ಹಲವಾರು ತಿನಿಸುಗಳನ್ನು ಮಾಡಬಹುದು. ರಾಗಿ ದೋಸೆ, ರಾಗಿ ರೊಟ್ಟಿ, ರಾಗಿ ಮುದ್ದೆ, ರಾಗಿ ಬಿಸ್ಕೆಟ್, ರಾಗಿ ಇಡ್ಲಿ, ರಾಗಿ ಮಾಲ್ಟ್, ರಾಗಿ ಕೇಕ್. ಮತ್ತೆ ಈ ರಾಗಿಯಲ್ಲಿ ಪ್ರೋಟೀನ್ ಕಂಟೆಂಟ್ 5-8%, ಕಾರ್ಬೋಹೈಡ್ರೇಟ್ ಕಂಟೆಂಟ್ 65-75%, ಡೈಟರಿ ಫೈಬರ್ 15-20%, ಮಿನರಲ್ಸ್ 2.5-3.5%, ಕ್ಯಾಲ್ಸಿಯಂ 344 mg ಅಂಡ್ ಪೊಟಾಶಿಯಂ 400 mg. ಇದರಿಂದ ಆಗುವ ಉಪಯೋಗಗಳು: ಡಯಾಬಿಟಿಸ್ನ ಕಡಿಮೆ ಮಾಡಬಹುದು ಮತ್ತು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಬಹುದು. ಮಕ್ಕಳ ಬೆಳವಣಿಗೆ ಸಹಾಯಕವಾಗುತ್ತದೆ. ಇದರಿಂದ ಮೂಳೆ ಬೆಳವಣಿಗೆಯೂ ಸರಿಯಾಗುತ್ತದೆ ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸಬಹುದು. ವಯಸ್ಕರಿಗೆ ತುಂಬಾ ಅನುಕೂಲವಾಗಿದೆ. ತೂಕ ಇಳಿಸಬಹುದು. ಐರನ್ ಕಂಟೆಂಟ್ ಜಾಸ್ತಿ ಇರುವ ಕಾರಣದಿಂದ HB ಕಂಟೆಂಟ್ನ ಇನ್ಕ್ರೀಸ್ ಮಾಡಿಕೊಳ್ಳಬಹುದು. ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದು ಏನೆಂದರೆ, ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಾವು ಫಾಸ್ಟ್ ಫುಡ್, ಚೈನೀಸ್ ಫುಡ್ ಇವೆಲ್ಲವನ್ನು ಬಿಟ್ಟು ರಾಗಿ ತಿನಿಸುಗಳಿಗೆ ಪ್ರಾಮುಖ್ಯತೆ ಕೊಡಬೇಕೆಂದು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ರಾಗಿಯ ಮೌಲ್ಯವರ್ಧಕ ಅಂಶಗಳ ಬಗ್ಗೆ ಅತ್ಯಂತ ಉಪಯುಕ್ತ ಮಾಹಿತಿ ನೀಡಿದ್ದಾಳೆ ಸಿರಿಷಾ. ಈ ಸಮಾಜದಲ್ಲಿ ಒಂದ್ ವಿಷಯ ಇದೆ, ಏನಂದ್ರೆ ರೈತ ಯಾವಾಗ್ಲೂ ಬಡವ ಆಗಿ ಇರ್ತಾನೆ ಅಂತ. ಆದ್ರೆ ಇದನ್ನ ಸುಳ್ಳು ಅಂತ ಹೇಳಿ ಕೃಷಿ ಮತ್ತು ಬಡತನ ಕಡಿತಕ್ಕೆ ಅದರ ಕೊಡುಗೆ ಬಗ್ಗೆ ಮಾತನಾಡ್ತಿದ್ದಾಳೆ ಶ್ರಾವ್ಯ. ಕೃಷಿಯು ರೈತರ ಆದಾಯದ ಮೇಲೆ ನೇರ ಪರಿಣಾಮವನ್ನು ಬೀರದೆ ಬಡತನವನ್ನು ಕೂಡ ಕಡಿಮೆ ಮಾಡಲು ಕೊಡುಗೆ ನೀಡುತ್ತದೆ ಎಂಬುದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಅದೇ ರೀತಿ ಇಂದು ರೈತ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ತುಂಬಾ ನಷ್ಟವನ್ನು ಅನುಭವಿಸುತ್ತಿದ್ದಾನೆ. ಇದಕ್ಕೆ ಮುಖ್ಯ ಕಾರಣ ಎಂದ್ರೆ ಮಾರುಕಟ್ಟೆಯ ಸೌಲಭ್ಯದ ಕೊರತೆ ಆಗಿರಬಹುದು ಅಥವಾ ಅಗ್ರಿಕಲ್ಚರ್ ಟೆಕ್ನಾಲಜೀಸ್ ಬಗ್ಗೆ ರೈತರಿಗೆ ಸರಿಯಾದ ಮಾಹಿತಿ ದೊರೆಯದಿರುವಂತಹ ಕಾರಣವಾಗಿರಬಹುದು. ಈ ಕೊರತೆಯೆಲ್ಲವನ್ನು ಕೃಷಿ ಪದವೀಧರರಾದಂತಹ ನಾವು ನೀಗಿಸಬಹುದಂತ ಆಗಿದೆ. ಕೃಷಿ ಪದವೀಧರರಾದಂತಹ ನಾವು ಕೇವಲ ಕೇಂದ್ರೀಕೃತವಾದ ಇಲಾಖೆಯಲ್ಲಿ ಕೆಲಸ ಮಾಡದೆ ಎಕ್ಸ್ಟೆನ್ಷನ್ ವರ್ಕರ್ಸ್ ಆಗೂ ಕೂಡ ನಾವು ಕೆಲಸ ನಿರ್ವಹಿಸುವುದರಿಂದ ನಾವು ತಿಳಿದಿರುವ ಹಲವಾರು ವಿಷಯಗಳನ್ನ ರೈತರಿಗೆ ತಲುಪಿಸಬಹುದು. ಉದಾಹರಣೆಗೆ ಮಾರುಕಟ್ಟೆ ಸೌಲಭ್ಯದ ಬಗ್ಗೆ ಆಗಿರ್ಬೋದು, ಅಗ್ರಿಕಲ್ಚರ್ ಟೆಕ್ನಾಲಜೀಸ್ ಬಗ್ಗೆ ಆಗಿರ್ಬೋದು, ಇದರ ಎಲ್ಲದರ ಬಗ್ಗೆ ನಾವು ನೇರವಾದ ಮಾಹಿತಿಯನ್ನ ರೈತರಿಗೆ ನೀಡಬಹುದಂತಾಗಿದೆ. ಅದೇ ರೀತಿ ಕೃಷಿ ಮೇಳ, ಹೀಗೆ ಅಗ್ರಿಕಲ್ಚರ್ ಎಕ್ಸಿಬಿಷನ್, ಈ ತರ ಕಾರ್ಯಕ್ರಮಗಳನ್ನ ನಾವು ಕೈಗೊಳ್ಳೋದ್ರಿಂದ ರೈತರಿಗೆ ವಿವಿಧ ರೀತಿಯ ಸಲಹೆ ಸೂಚನೆಗಳನ್ನು ಕೂಡ ನಾವು ನೇರವಾಗಿ ನೀಡಬಹುದು. ಕೃಷಿ ಬೆಳವಣಿಗೆಯು ಇತರ ವಲಯಗಳಲ್ಲಿನ ಬೆಳವಣಿಗೆಗೆ ಅಗತ್ಯವಾಗಿದೆ ಎಂಬುದನ್ನು ಅನುವು ಮಾಡಿಕೊಟ್ಟಿದ್ದಾಳೆ ಶ್ರಾವ್ಯ. ನಾವು ಎಷ್ಟೇ ಶ್ರೀಮಂತರಾದರೂ ರೈತ ಬೆಳೆದ ಅನ್ನವನ್ನು ತಿನ್ನಬೇಕು. ಹೀಗೆ ರೈತ ಹೇಗೆ ತನ್ನ ಉತ್ಪಾದನೆಯನ್ನು ಹೆಚ್ಚಿಸಬಹುದು ಎನ್ನುವುದರ ಮಾಹಿತಿಯನ್ನು ನೀಡಲಿದ್ದಾಳೆ ಸೋನುಪ್ರಿಯಾ. ರೈತರನ್ನ ಕಾಯಕ ಯೋಗಿ, ಶ್ರಮಜೀವಿ, ದೇಶದ ಬೆನ್ನೆಲುಬು ಅಂತೆಲ್ಲ ಹೇಳ್ತಾರೆ. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದಾಗ ನಿಜವಾಗ್ಲೂ ಈ ಮಾತು ನಿಜಾನಾ ಅನ್ನೋ ಒಂದು ಯೋಚನೆ ತಲೆಗೆ ಬರುತ್ತೆ. ಹಾಗೆ ರೈತರು ತಮ್ಮ ಭೂಮಿಯಲ್ಲಿ ಅಥವಾ ಜಮೀನಿನಲ್ಲಿ ತಮ್ಮ ಬೆಳೆಯ ಉತ್ಪಾದನೆ ಹೆಚ್ಚಿಗೆ ಮಾಡ್ಕೋಬೇಕು ಅಂತಂದಾಗ ಮಧ್ಯವರ್ತಿಗಳ ಸಹಾಯ ಇಲ್ಲದೆ ಯಾವ ರೀತಿ ಅವರು ಟೆಕ್ನಾಲಜೀಸ್ಗಳನ್ನ ಇಂಪ್ರೂವ್ ಮಾಡ್ಕೋಬಹುದು ಅಥವಾ ಅವ್ರ ಬೆಳೆಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನ ಕಂಡುಕೋಬಹುದು ಅನ್ನೋದು ನಾನಿವತ್ತು ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ಸಿದ್ಧವಾಗಿದ್ದೇನೆ. ಮೊದಲನೇದಾಗಿ ಆಹಾರ ಉತ್ಪಾದನೆ ಹೆಚ್ಚಿಗೆ ಮಾಡೋದು ಯಾವ ತರ ಅಂತ ಹೇಳಿದ ತಕ್ಷಣ ನನ್ನ ತಲೆಗೆ ಬಂದಿದಂತ ಹೆಸರುಗಳು ಬಂದ್ರೆ ಡಾಕ್ಟರ್ ಸ್ವಾಮಿನಾಥನ್. ಅವರು ಹಸಿರು ಕ್ರಾಂತಿಯ ಪಿತಾಮಹ ಅಂತಾನೆ ಎನ್ನಿಸ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ ಅಥವಾ ಅವರು ಮಾಡಿರೋಂತ ಕೆಲಸದ ಬಗ್ಗೆ ಹೇಳೋದಾದ್ರೆ, ಹಸಿರು ಕ್ರಾಂತಿಯಿಂದ ನಮ್ಮ ದೇಶದಲ್ಲಿ ಎಷ್ಟೋ ಬಡ ರೈತರ ಹಾಗೆ ಎಷ್ಟೋ ಹಸುವಿಂದ ಬಳತಿರುವಂತ ಜನಗಳ ಒಂದು ಕಷ್ಟನ ನೀಗಿಸೋದಿಕ್ಕೆ ತುಂಬಾ ಸಹಾಯಕಾರಿಯಾಯಿತು. ಹಾಗೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಇರ್ಬೋದು, ಅವರು ಬಿಳಿ ಕ್ರಾಂತಿ ಒಂದು ಕ್ರಾಂತಿಯನ್ನ ಆರಂಭಿಸಿ ತಮ್ಮ ಕೊಡುಗೆನ ದೇಶಕ್ಕೆ ಕೊಟ್ಟು ಹಸಿವಿನ ನೀಗಿಸಿದ್ದಾರೆ. ಪ್ರಪಂಚಕ್ಕೆ ಪಿತಾಮಹ ಹಸಿರು ಕ್ರಾಂತಿಯಲ್ಲಿ ಅಂತ ಬಂದ್ರೆ ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್, ಇವರಿಂದ ಸಹ ನಮ್ಮ ಆಹಾರ ಉತ್ಪಾದನೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನ ನಾವು ನೋಡಿದೀವಿ. ಹಾಗೆ ರೈತ ಮಧ್ಯವರ್ತಿಗಳ ಸಹಾಯ ಇಲ್ಲದೆ ತಮ್ಮ ಜಮೀನಲ್ಲಿ ಯಾವ ರೀತಿ ಉತ್ಪಾದನೆ ಹೆಚ್ಚಿಗೆ ಮಾಡ್ಕೋಬಹುದು ಅಂತಾದ್ರೆ, ಮೊದಲನೇದಾಗಿ ಮನೆ ಕಟ್ಟಬೇಕಾದ್ರೆ ನಾವು ಫಸ್ಟ್ ನಾವು ಯೋಚನೆ ಮಾಡೋದು ಅಡಿಪಾಯ. ಅಡಿಪಾಯ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಮನೆ ಕೂಡ ತುಂಬಾ ಬಲಿಷ್ಠವಾಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಯಾವುದೇ ಒಬ್ಬ ರೈತ ತನ್ನ ಭೂಮಿಯಲ್ಲಿ ಯಾವ್ದಾದ್ರು ಬೆಳೆನ ತಗೋತಾ ಇದ್ದಾನೆ ಅಂತಂದಾಗ ಮೊದಲು ಭೂಮಿನ ಅದ ಮಾಡಬೇಕು. ಲ್ಯಾಂಡ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಲ್ಯಾಂಡ್ ರಿಫಾರ್ಮ್ಸ್ ಮಾಡಬೇಕು ಅಂತಂದಾಗ ನಮ್ಗೆ ಮುಖ್ಯವಾಗಿ ಫಾರ್ಮ್ ಮೆಷಿನರೀಸ್ ಅಗತ್ಯವಿರುತ್ತೆ. ಟ್ರ್ಯಾಕ್ಟರ್ ಇರ್ಬೋದು, ಅದಕ್ಕೆ ಬೇಕಾಗಿದ್ದ ಇಂಪ್ಲಿಮೆಂಟ್ಸ್ ಇರ್ಬೋದು, ಇದನ್ನು ನಾವು ಉಪಯೋಗಿಸಿಕೊಂಡು ಭೂಮಿಯನ್ನ ಅದ ಮಾಡ್ಕೋಬೇಕು. ಭೂಮಿಯನ್ನ ಅದ ಮಾಡ್ಕೊಂಡಾಗ ಅದು ಮೊದಲನೇ ಸ್ಟೆಪ್ ಆಗುತ್ತೆ ನಮ್ಮ ಕ್ರಾಪ್ ಅಲ್ಲಿ ನಾವು ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಿಕ್ಕೆ. ಅದೇ ರೀತಿ ಎರಡನೇದಾಗಿ ಬಂದ್ರೆ ಅಂತರ ಬೆಳೆ, ಅಂದ್ರೆ ಮುಖ್ಯವಾಗಿ ನಾವು ಬೆಳೆದಿರುವಂತಹ ಬೆಳೆ, ಇವಾಗ ರಾಗಿ ಬೆಳೆದಿರ್ತೀವಿ ಅಂತಂದ್ರೆ ರಾಗಿ ಸಾಲುಗಳ ಮಧ್ಯೆ ಬೇರೆ ಬೆಳೆಯನ್ನ ನಾವು ಬೆಳೆದಾಗ ಅದರಿಂದ ಸಹ ನಾವು ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚಿಗೆ ಮಾಡಬಹುದು. ಹಾಗೆ ನಾವಿವಾಗ ರಾಗಿ ಬೆಳೀತಾ ಇದೀವಿ ಅಂತಂದಾಗ ಬರೀ ರಾಗಿ ಬೆಳೆಯೋದ್ರಿಂದ ಕೆಲವೊಂದ್ಸತಿ ಮಾರುಕಟ್ಟೆಯಲ್ಲಿ ಒಂದ್ರ ಬೆಲೆ ಜಾಸ್ತಿ ಇರುತ್ತೆ, ಇನ್ನೊಂದ್ರ ಬೆಲೆ ಕಡಿಮೆ ಇರುತ್ತೆ, ಇನ್ನೊಂದ್ರ ಬೆಳೆಯ ಬೆಲೆ ಕಡಿಮೆ ಇರುತ್ತೆ. ಆ ಸಮಯದಲ್ಲಿ ರೈತರಿಗೆ ತುಂಬಾ ನಷ್ಟ ಆಗುವಂತ ಸಂಭವ ಇರುತ್ತೆ. ಆ ಸಮಯದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಜಾಸ್ತಿ ಕ್ರಾಪ್ಗಳನ್ನ, ಅದು ಬೇರೆ ಬೇರೆ ತರದ ಸಸ್ಯಗಳನ್ನ ಅಥವಾ ಕ್ರಾಪ್ಗಳನ್ನ ನಾವು ನಮ್ಮ ಭೂಮಿಯಲ್ಲಿ ಬೆಳೆದಾಗ ಮಾರುಕಟ್ಟೆಯ ಬೆಲೆಗೆ ನಾವು ಸರಿಸಮನಾಗಿ ತೂಗಬಹುದು. ಹಾಗೆ ನಾವು ರೈತರಿಗೆ ಮೊದಲನೇದಾಗಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ನ ಕೊಡಬೇಕು. ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇಂದ ಅವ್ರಿಗೆ ತುಂಬಾ ಸಹಾಯ ಆಗುತ್ತೆ. ತಮ್ಮ ಜಮೀನಲ್ಲಿ ಬೆಳೆದಿದಂತ ಬೆಳೆಯ ಒಂದು ಇಳುವರಿ ಏನ್ ಬಂದಿರುತ್ತೆ ಅದನ್ನ ಅವರು ಮಾರ್ಕೆಟ್ಗೆ ತಗೊಂಡೋಗೋದಿಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ. ಇನ್ ಮಾರ್ಕೆಟ್ ಫೆಸಿಲಿಟೀಸ್ ಬಂದ್ರೆ ಅಲ್ಲಿ ಕೆಲವೊಂದು ಬೆಳೆಗಳಿಗೆ ಬೆಲೆ ಇರೋದಿಲ್ಲ. ಆ ಟೈಮಲ್ಲಿ ಅವ್ರಿಗೆ ಬೇಗ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದಾಗ ಮಾರ್ಕೆಟ್ ಅಲ್ಲಿ ತಮ್ಮ ಬೆಳೆ ಬೆಳೆದಿರುವಂತ ಸಮಯದಲ್ಲಿ ಆ ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಇರುತ್ತೆ ಆ ಸಮಯಕ್ಕೆ ಕೊಡೋದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಾವು ಏನೇ ಒಂದು ಕ್ರಾಪ್ ಬೆಳೆದಾಗ್ಲೂ ಸಹ ಅದಕ್ಕೆ ಪೆಸ್ಟ್ ಅಟ್ಯಾಕ್ ಇರ್ಬೋದು ಅಥವಾ ಕಾಯಿಲೆಗಳು ಉಂಟಾಗುವಂತ ಸಂಭವಗಳಿರ್ತವೆ. ಆ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಬೆಳೆ ಬೆಳೆಯೋಕ್ಕೂ ಮುಂಚೆನೆ ಈ ಕ್ರಾಪ್ಗೆ ಏನ್ ಕಾಯಿಲೆ ಬರುತ್ತೆ, ಏನ್ ಪೆಸ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದನ್ನ ನಾವು ಸೈಂಟಿಸ್ಟ್ ಹತ್ರ ತಿಳ್ಕೊಂಡು ಅಥವಾ ನಮ್ಮ ಕೃಷಿ ಜಮೀನಿಗೆ ಹತ್ರ ಇರುವಂತ ಯಾವ್ದಾದ್ರು ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡು ಅದಕ್ಕೆ ಮುಂಜಾಗ್ರತೆ ವಹಿಸೋದ್ರಿಂದ ನಾವು ಪ್ಲಾಂಟ್ ಪ್ರೊಟೆಕ್ಷನ್ ಮಾಡಬಹುದು. ಇದರಿಂದ ಕೂಡ ರೈತರಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ, ಇದರಿಂದ ನಾವು ಆಹಾರ ಉತ್ಪಾದನೆ ಅಥವಾ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಿಗೆ ಮಾಡಬಹುದು. ಹಾಗೆ ಸ್ಮಾರ್ಟ್ ಇರಿಗೇಷನ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಜಾಣತನದ ನೀರನ್ನ ಹಾಯಿಸೋದು. ಅಂದ್ರೆ ರೈತರುಗಳು ಪಂಪ್ ಸೆಟ್ ಯೂಸ್ ಮಾಡ್ತಾರೆ, ಕೆಲವೊಂದ್ಸತಿ ಅದನ್ನ ಆನ್ ಮಾಡ್ಬಿಟ್ಟು ಹೊಟ್ಟೋಗ್ತಾರೆ, ಅದರಿಂದ ತುಂಬಾ ನೀರ್ ವೇಸ್ಟ್ ಆಗ್ತಿರುತ್ತೆ. ನೆಕ್ಸ್ಟ್ ಅವ್ರು ಮಧ್ಯಾಹ್ನ ಟೈಮ್ ಆಗಿದಾಗ ಊಟಕ್ಕೆ ಹೋದಾಗ ನೀರ್ ಆನ್ ಮಾಡ್ಬಿಟ್ಟು ಹೋಗ್ತಾರೆ, ಅದರಿಂದ ಕೆಲವೊಂದ್ಸತಿ ಓವರ್ ಫ್ಲಡ್ಡಿಂಗ್ ಆಗಿ ಅದರಿಂದ ಸಹ ಬೆಳೆಗಳ ನಾಶ ಆಗುವಂತ ಸಂಭವಗಳು ಉಂಟಾಗುತ್ತೆ. ಆ ಸಮಯದಲ್ಲಿ ನಾವು ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ನೀರಾವರಿನ ಉಪಯೋಗಿಸೋದ್ರಿಂದ 50% ಲಾಸ್ ನ ಕಡಿಮೆ ಮಾಡಬಹುದು. ಈ ಕಾರಣದಿಂದ ರೈತರು ಕಾಸ್ಟ್ ಇರಬಹುದು ಜಾಸ್ತಿ, ಆದ್ರೆ ಆ ಕಾಸ್ಟ್ ಮುಖ ನೋಡ್ಕೊಂಡು ಹೋದ್ರೆ ನಾವು ಬೆಳೆಯಲ್ಲಿ ಲಾಸ್ ಮಾಡ್ಕೋಬೇಕಾಗುತ್ತೆ. ಆ ಕಾರಣದಿಂದ ರೈತರು ಈ ಸ್ಪ್ರಿಂಕ್ಲರ್ ಅಥವಾ ಹನಿ ನೀರಾವರಿನ ತಮ್ಮ ಜಮೀನಿನಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಬೆಳೆಯಲ್ಲಿ ಲಾಸ್ ಆಗೋದ್ರನ್ನ ಕಡಿಮೆ ಮಾಡಬಹುದು. ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ರೈತ ಹೇಗೆ ವ್ಯವಸಾಯವನ್ನು ಅಭಿವೃದ್ಧಿಗೊಳಿಸಬೇಕು ಎಂದು ವೈಜ್ಞಾನಿಕ ಮಾಹಿತಿ ನೀಡಿದ್ದಾಳೆ ಸೋನುಪ್ರಿಯ. ನಮ್ಮ ಬಿಎಸ್ಸಿ ಹಾನ್ಸ್ ಅಗ್ರಿ ಪದವಿಯ 4ನೇ ವರ್ಷದ ವಿದ್ಯಾರ್ಥಿಗಳಿಗೆ ರಾವೆ ಪ್ರೋಗ್ರಾಂ ನಡೆಸ್ತಾರೆ. ರಾವೆ ಅಂದ್ರೆ ನಾವು ಥಿಯರಿಟಿಕಲಿ ಏನ್ ಕಲ್ತಿರ್ತೀವಿ ಅದನ್ನ ಹಳ್ಳಿಗೆ ಹೋಗಿ ಜನರಿಗೆ ಪ್ರಾಕ್ಟಿಕಲ್ ಆಗಿ ತಿಳಿಸೋದು. ಈ ಹಳ್ಳಿ ವಾಸ್ತವ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಿದ್ದಾಳೆ ರಶ್ಮಿತಾ ವೈಬಿ. ನಾನು ಒಬ್ಬ ಕೃಷಿ ವಿದ್ಯಾರ್ಥಿಯಾಗಿ ಕೃಷಿಯಲ್ಲಿ ಯಾವ ತರ ಸಮಸ್ಯೆ ಬರುತ್ತೆ ಅಂತ ತಿಳ್ಕೋಬೇಕು ಅಂತಂದ್ರೆ ಕೇವಲ ಅದನ್ನ ಅಧ್ಯಯನ ಮಾಡೋದ್ರಿಂದ ಸಾಧ್ಯ ಆಗೋದಿಲ್ಲ. ನಾವು ಕೃಷಿಕರ ಜೊತೆ ಬೆರೆತು ಅವ್ರ ಜೊತೆ ಕೆಲಸ ಮಾಡಿದಾಗ ನಮ್ಗೆ ಯಾವ ಸಮಸ್ಯೆಗಳಿದೆ, ಯಾವ ತರ ಅದನ್ನ ನಾವು ಎದುರಿಸಬಹುದು ಅಂತ ಸಲಹೆ ಕೊಡೋದಕ್ಕೆ ಉಪಯೋಗ ಆಗುತ್ತೆ. ಇದಕ್ಕಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ತನ್ನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮದ ಭಾಗವಾಗಿ ಹಳ್ಳಿ ವಾಸ್ತವ್ಯಕ್ಕೆ ಹೊಸ ರೂಪ ನೀಡಿದೆ ಅಂತ ಹೇಳ್ಬೋದು. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ 14 ಗ್ರಾಮಗಳನ್ನು ಆಯ್ಕೆ ಮಾಡಿ ವಿದ್ಯಾರ್ಥಿಗಳು ವ್ಯವಸಾಯ ಕ್ಷೇತ್ರದಲ್ಲಿ ನೈಪುಣ್ಯತೆ ಪಡೆಯಲು 12 ವಾರ ಕೃಷಿ ಸಂಬಂಧಿತ ಕಾರ್ಯವನ್ನು ಅರಿತುಕೊಳ್ಳಲು ಕಾರ್ಯಕ್ರಮಗಳನ್ನು ರೂಪಿಸಿರುತ್ತಾರೆ. ಪ್ರತಿ ಗ್ರಾಮಕ್ಕೆ ಇಂತಿಷ್ಟು ವಿದ್ಯಾರ್ಥಿಗಳೆಂದು ವಿಂಗಡಿಸಿ ಒಬ್ಬ ವಿದ್ಯಾರ್ಥಿಯು 5 ರೈತರ ಮಾಹಿತಿಯನ್ನು ಕಲೆ ಹಾಕಿ ಅದರಲ್ಲಿ ರೈತ ಹೊಂದಿರುವ ಜಮೀನು, ಆತನು ಅನುಸರಿಸುತ್ತಿರುವ ಬೆಳೆ ಪದ್ಧತಿ, ಇಳುವರಿ, ಆದಾಯ ಹೀಗೆ 50 ಅಂಶಗಳ ಕುರಿತು ಸಮಗ್ರ ಮಾಹಿತಿಯನ್ನು ಕಲೆ ಹಾಕಬೇಕಾಗಿರುತ್ತದೆ. ಇದನ್ನಾಧರಿಸಿ ವಿದ್ಯಾರ್ಥಿಗಳು 3 ತಿಂಗಳು ಅಭ್ಯಸಿಸಿ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ವ್ಯವಸಾಯ ಕ್ಷೇತ್ರದಲ್ಲಿ ಜ್ಞಾನ ಸಂಪಾದನೆಗಾಗಿ ವಿದ್ಯಾರ್ಥಿಗಳು ಕೂಡ ಸೂರ್ಯ ಹುಟ್ಟೋದಕ್ಕೆ ಮುಂಚೆನೆ ಹೊಲಗಳಿಗೆ ತೆರಳಿ ತಾವೇ ನೆಟ್ಟಿರುವ ಗಿಡಗಳನ್ನು ಆರೈಕೆ ಮಾಡಲು, ನಾನಾ ಬೆಳೆಗಳಿಗೆ ಪೋಷಕಾಂಶ ನೀಡಿ ಅಧಿಕ ಇಳುವರಿ ಪಡೆಯುವ ಮಾಹಿತಿಯನ್ನು ಮೈಗೂಡಿಸಿಕೊಂಡು ಬೆಳೆಗೆ ವೈಜ್ಞಾನಿಕ ಬೆಲೆ ಪಡೆಯುವಿಕೆ, ಬೆಲೆ ಏರಿಳಿತ ಇದ್ದಲ್ಲಿ ಉತ್ಪನ್ನವನ್ನು ಗೋದಾಮಿನಲ್ಲಿ ಸಂಗ್ರಹಿಸಿಟ್ಟು ನಂತರ ಮಾರಾಟ ಮಾಡುವ ಮಾರುಕಟ್ಟೆ ತಜ್ಞತೆ ಬೆಳೆಸಿಕೊಂಡು, ಇಷ್ಟಕ್ಕೆ ಸೀಮಿತವಾಗದ ವಿದ್ಯಾರ್ಥಿಗಳು ರೈತರ ಹೊಲಗಳಲ್ಲಿ ಮಣ್ಣು ಪರೀಕ್ಷಿಸಿ ಅದಕ್ಕೆ ಸೂಕ್ತವಾದಂತಹ ಬೆಳೆ ಬೆಳೆಯಲು ಪ್ರೇರೇಪಿಸುತ್ತಾರೆ. ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ಬಳಕೆ, ನೂತನ